ಪದವೀಧರ ಯುವಕರು ಆದರೂ ಕೂಡ ಇರುವಂತಹ ಭೂಮಿಯನ್ನ ತಮ್ಮ ರೇಷ್ಮೆ ಕೃಷಿಗಾಗಿ ಮೀಸಲಿಟ್ಟು ಸುಮಾರು ವರ್ಷಗಳಿಂದ ರೇಷ್ಮೆ ಕೃಷಿಯನ್ನ ಮಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ರೇಷ್ಮೆ ಕೃಷಿ ಅನುಭವಗಳನ್ನ ತಿಳ್ಕೊಳ್ಳೋಣ. ಮುದುಕಪ್ಪ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮಸ್ಕಾರ ಸರ್. ನಮಸ್ಕಾರ. ಶಿಕ್ಷಣ ಎಲ್ಲಿವರೆಗೆ ಕಂಪ್ಲೀಟ್ ಮಾಡಿರಿ? ಬಿ ಎ ಫೈನಲ್ ಸರ್. ಡಿಗ್ರಿ ಆಗಿದೆ ನಿಮ್ದು? ಡಿಗ್ರಿ ಆಗಿದೆ ಸರ್. ನಿಮ್ದು ಕೃಷಿ ಕುಟುಂಬನ ಹೇಗೆ? ಕೃಷಿ ಕುಟುಂಬ ಸರ್, ತಂದೆಯವರೆಲ್ಲ ಮಾಡ್ಕೊಂಡ್ ಬಂದ್ರೆ ಕೃಷಿ ಕುಟುಂಬ. ತಂದೆಯವ್ರ ಕಾಲದಿಂದನೇ ಕೃಷಿ ಮಾಡ್ಕೊಂಡ್ ಬಂದ್ರಿ. ನೀವು ಪದವಿ ಮುಗಿಸಿದ್ಮೇಲೆ ಬಿ ಎ ಆದ್ಮೇಲೆ ಮತ್ತೆ ನೀವು ಒಕ್ಕಲ್ತನ ಮಾಡಕತ್ತೀರಿ? ಮಾಡಿದ್ವಿ ಸರ್. ಈಗ ನಿಮ್ಮ ತಂದೆಯವ್ರು ಒಕ್ಕಲ್ತನ ಮಾಡಿದ್ದಕ್ಕೂ ಹಾಗೇನೆ ನೀವು ಒಕ್ಕಲ್ತನ ಮಾಡ್ತಿರೋದಕ್ಕೂ ಏನ್ ವ್ಯತ್ಯಾಸ ಇದೆ? ಅವ್ರು ಏನ್ ಬೆಳೆ ಬೆಳೆ ಬೆಳೀತಿದ್ರು, ನೀವ್ ಯಾಕೆ ರೇಷ್ಮೆ ಕೃಷಿಗ್ ಬಂದ್ರಿ? ಸರ್, ರೇಷ್ಮೆ ಉತ್ತಮ ಬೆಳೆ ಸರ್. ಯಾಕಂದ್ರೆ ಖರ್ಚು ಕಮ್ಮಿ ಸರ್, ಇಳುವರಿ ಜಾಸ್ತಿ ಸರ್ ರೇಷ್ಮೆ ಬೆಳೆಯಲ್ಲಿ. ಬೇರೆ ಬೆಳೆ ಹತ್ತಿ ಶೇಂಗಾ ಖರ್ಚು ಜಾಸ್ತಿ ಸರ್, ಕೂಲಿ ಆಳ ಲೇಬರ್ ಆಳ ಜಾಸ್ತಿ. ರೇಷ್ಮೆಗೆ ಏನ ಸರ್, ಒಂದು 8 ದಿನ ಲೇಬರ್ ಇದ್ರೆ ಸಾಕು ಸರ್. 8 ಜನ ಲೇಬರ್ ಇದ್ರೆ ಸಾಕು, 1.5 ಎಕರೆ ಮೇಂಟೈನ್ ಮಾಡಬಹುದು. ಒಂದಿಬ್ರು ಗಂಡ ಹೆಂಡತಿ ಇದ್ರೆ ಸಾಕು ಸರ್. ಅಂತಂದ್ರೆ ಲೇಬರ್ ಖರ್ಚು ಕಡಿಮೆ? ಇದಕ್ಕೆ ಲೇಬರ್ ಕಡಿಮೆ ಸರ್. ಅಂದ್ರೆ ಸ್ಪ್ರೇ ಎಣ್ಣೆ ಗೊಬ್ಬರ ಅವು ಗೊಬ್ಬರ ಏನಿಲ್ಲ ಸರ್, ನಮ್ಮ ಮಾಮೂಲಿ ಗೊಬ್ಬರ ಏನಾಗ್ತದೆ ಸರ್, 20-20 ಡಿ ಎ ಪಿ ಅದೇ ತಿಂಗಳಿಗೆ ಇಷ್ಟಂತ. ಒಂದ್ ಎಕರೆಗೆ ಒಂದು 50 ಕೆಜಿ ಸರ್ ಗೊಬ್ಬರ. ಈಗ ಮುದುಕಪ್ಪ ಅವ್ರೆ, ಈಗ ಡಿಗ್ರಿ ಮಾಡಿದ್ವಿ, ಯಾಕಂತಂದ್ರೆ ನೀವೆಲ್ಲ ತಾಲೂಕಾ ಮಟ್ಟದಲ್ಲಿ ಪದವಿ ಮುಗಿಸ್ಕೊಂಡು ಒಕ್ಕಲ್ತನ ಮಾಡೋದು ಕಷ್ಟ ಅಂತ ಅನ್ಸ್ತಿಲ್ವಾ? ಇಲ್ಲ ಸರ್, ರೇಷ್ಮೆ ಬೆಳೆ ಉತ್ತಮ ಕಾಣ್ತಿ ಸರ್. ನಾವು ಡಿಗ್ರಿ ಮಾಡಿವಿ ಸರ್, ಎಜುಕೇಶನ್ ಜಾಬ್ ಹಾಕಿದ್ರೆ ಸಿವಿಲ್ ಎಕ್ಸಾಮ್ ಬರೆದಿವಿ ಸರ್. ಸ್ವಲ್ಪ ಸಿಗ್ಲಿಲ್ಲ ಸರ್, ಹೈಟು ಸ್ವಲ್ಪ ಕಮ್ಮಿ ಆಯ್ತು ಸರ್, ಒಂದ್ 2.5% ಕಮ್ಮಿ ಆಯ್ತು ಸರ್. ಅಂದ್ರೆ ಪೊಲೀಸ್ ನೇಮಕಾತಿಗೆ ನೀವು ಅರ್ಜಿ ಹಾಕಿದ್ರಿ? ಅರ್ಜಿಗೆ ಹಾಕಿದ್ವಿ ಸರ್, ಅದಕ್ಕೆ ನಮ್ಗೆ ಕನ್ಫರ್ಮ್ ಆಗಲಿಲ್ಲ. ರೇಷ್ಮೆ ಬೆಳೆಗೆ ಸ್ವಲ್ಪ ಟಿವಿ ನನ್ನ ಚಾನಲ್ ದಲ್ಲಿ ಅದರ ನೋಡ್ಕೊಂಡೆ ಸರ್, ನೋಡ್ಕೊಂಡು ಸ್ವಲ್ಪ ರೇಷ್ಮೆನೇ ಉತ್ತಮ ಕಾಣ್ತದ ಇದ್ರ ಮಾಡಮಂತ ಸರ್. ಈ ತಿಂಗಳ ಏನಿಲ್ಲ ಸರ್, 90,000 ರಿಂದ 1,10,000 ತಂತ ಸರ್ ತಿಂಗಳ. ಈ ರೇಷ್ಮೆ ಕೃಷಿ ಮಾಡೋಕ್ಕಿಂತ ಪೂರ್ವದಲ್ಲಿ ಮಾಹಿತಿ ಯಾರಾದ್ರೂ ತಿಳುವಳಿಕೆ ನಿಮಗೆ ತರಬೇತಿ ಯಾರಾದ್ರೂ ಕೊಟ್ರ? ಏನಿಲ್ಲ ಸರ್, ಒಂದು ರೇಷ್ಮೆ ಲೆಕ್ಕದಾಗ ಒಂದು ನೀಲಕಂಠ ಸಾಹೇಬ್ರ ಅಂತಿದ್ರು ಸರ್ ಅಟ್ಟಿ ಅವರು, ಅವರು ರಿಟೈರ್ಮೆಂಟ್ ಆದ್ರು, ಅವರೇ ನಮ್ಗೆ ಮಾರ್ಗಸೂಚಕಾಗಿ ತೋರಿಸಿದ್ರು ಸರ್. ಬಹಳ ರೇಷ್ಮೆ ಮಾಡಪ್ಪ ಚೆನ್ನಾಗಿದೆ, ನಾವೆಲ್ಲ ತಾಂತ್ರಿಕ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರ ಆಫೀಸರ್ ಕಡೆಯಿಂದ ಸ್ವಲ್ಪ ಹೇಳಿದ್ರು ಸರ್ ಮಾಹಿತಿ. ನಾವು ಸ್ವಲ್ಪ ಟೆಕ್ನಿಕಲ್ ಇಟ್ಕೊಂಡು ಮಾರ್ಕೆಟ್ಗೆ ಹೋದಾಗ ಅಕ್ಕಪಕ್ಕ ರೈತರನ್ನ ಕೇಳ್ಕೊಂಡಿವಣ, 1ನೇ ಜಾರಕ್ಕೆ ಹೋದ್ಮೇಲೆ 2ನೇ ಜಾರಕ್ಕೆ ಹೋದ್ಮೇಲೆ ಏನ್ ಮಾಡ್ಬೇಕಣ, ರೈತರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಅನುಭವ ತಿಳ್ಕೊಂಡೋಣ. ಈಗ ಸ್ಟಾರ್ಟಿಂಗ್ ಅಲ್ಲಿ 1/2 ಎಕರೆ ಮಾಡಿದ್ರ ಅಥವಾ ನೇರವಾಗಿ ನೀವು 1.5 ಎಕರೆಗೆ ಹೋದ್ರ? 1 ಎಕರೆ ಮಾಡಿದೋಣ ಮೊದಲು. 1 ಎಕರೆ ಮಾಡಿದ್ರಿ? 1 ಎಕರೆ ಮಾಡಿದೋಣ, ಆಮೇಲೆ 1.5 ಎಕರೆ ಹೆಚ್ಚಿಗೆ ಮಾಡಿದ್ನೋಣ. ಈಗ ಸದ್ಯ 1.5 ಎಕರೆ, 1 ಎಕರೆಗೆ ಬರೀ 150 ಮಟ್ಟಿ ಮೈತಿತ್ತಣ. ಸ್ವಲ್ಪ ನಮ್ಗು ಅಲ್ಲಿ ರಾಮನಗರ ದೂರ ಆತಣ, ಹಂಗಾಗಿ 150 ಮಟ್ಟಿ ಮೇಯಿಸಿದ್ರೆ ಒಂದ್ 2 ಕ್ವಿಂಟಲ್ ಬೆಳೆ ಆಗ್ತಲ್ಲಪ್ಪ ಅಂತ ಕೇಸಿ, ಕ್ವಿಂಟಲ್ಗೆ 50,000-60,000 ಹಂಗ್ ಸಿಗ್ತದೆ ಸರ್. 2 ಕ್ವಿಂಟಲ್ ಹೋದ್ರೆ 1,20,000 ತನ ಬರ್ತದ, ಮತ್ತೆ ಹೆಚ್ಚಿಗೆ ಇಳುವರಿ ಮಾಡಿದ್ವಿ ಸರ್ ಅದನ್ನ. ಅಂದ್ರೆ ಈಗ ನೀರಾವರಿ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ವಿ? 1.5 ಎಕರೆ ರೇಷ್ಮೆ ಮಾಡ್ಬೇಕಪ್ಪ ಅಂತಂದ್ರೆ ಟ್ರಿಪ್ ಬಿಡ್ತೀರ ಸರ್? ಹೇಗೆ ನೀರ ಅನುಕೂಲ? ನೀರ ಬೋರ್ ಹಾಕ್ಸಿ ಸರ್, ಒಂದು 4-5 ಬೋರ್ ಫೇಲ್ ಆಗಿದೆ, ಒಂದ್ ಬೋರ್ ಪಾಸ್ ಆಗಿದೆ ಸರ್. ಒಂದ್ 7-8 ಬೋರ್ ಹಾಕಿದ್ರಿ ಹೊಲದಾಗ? ಹಾ ಸರ್, 7-8 ಬೋರ್ ಆಗಿತ್ತು ಸರ್. ಅದರಲ್ಲಿ 4 ಫೇಲ್ ಆಗಿದಾವೆ, ಒಂದ್ 2-3 ಸ್ವಲ್ಪ ಸ್ವಲ್ಪ ಇದೆ, ಸ್ವಲ್ಪ ಸ್ವಲ್ಪ ಇದೆ ಸರ್. ಒಂದ್ ಬೋರ್ ಅಲ್ಲಿ 1.5 ಇಂಚ್ ಇದೆ ಸರ್, ಅದನ್ನ ಮೇಂಟೆನೆನ್ಸ್ ಮಾಡ್ಕೊಂಡಿವಿ ಸರ್. ಈಗ ರೇಷ್ಮೆ ಕೃಷಿ ಹೇಗೆ ಡ್ರಿಪ್ ಇಟ್ಕೊಂಡು ಏನು ಕಾಲುವೆ ಹರಿ ನೀರಾವರಿ? ಹರಿ ನೀರಾವರಿ ಸರ್, ನಮ್ಗೆ ಬಾವಿ ಐತಿ ಸರ್, ಬಾವಿಗೆ ಡ್ರಿಪ್ ಮಾಡಿ ಕಳೆ ಇದನ್ನ ಮಾಡ್ಕೊಂಡ್ಬಿಡ್ತೀವಿ ಸರ್. ಅದೇ ಬೋರ್ ನೀರನ್ನ ಬಾವಿಯಲ್ಲಿ ಸ್ಟಾಕ್ ಮಾಡ್ಕೊಂಡು ಬಾವಿಯಿಂದ ಮತ್ತೆ ಇದು ನಮ್ಮ ರೇಷ್ಮೆ ಹೊಲಕ್ಕೆ ರೇಷ್ಮೆ ಎಲ್ಲ ಕೊಟ್ಬಿಡ್ತೀವಿ ಸರ್. ಡ್ರಿಪ್ ಅಂದ್ರೆ ಬಹಳ ಇದೆ ಸರ್, ಡ್ರಿಪ್ ಚಲೋಂಗಿ ಸರ್. ಅಂದ್ರೆ ಅದು ಲೇಬರ್ ಜಾಸ್ತಿ ಸರ್ ಡ್ರಿಪ್, ಮತ್ತೆ ತಿಂಗಳ ಒಂದ್ಸಲ ಮಡಿಕೆ ಕೊಟ್ಟು ಹೊಡಿತೀವಲ್ಲ ಸರ್. ರೇಷ್ಮೆ ಪಗಡಿ ಸಾಲ ಇಡ್ತಾರೆ ಸುತ್ತಿನ ಕಡೆ ಪೈಪ್, ಮತ್ತೆ ಟಿಕೆಟ್ ತೆಗೆದು ಹಾಕೋದು ಅಂತ ಕೆಲಸ ಇಡ್ತ ಸರ್. ಈಗ ಮುದ್ಗಪ್ಪ ಅವ್ರೆ, ಈಗ 10 ವರ್ಷಗಳ ಅನುಭವ ರೇಷ್ಮೆಯಲ್ಲಿ ಇದೆ, ಯಾವಾಗಾದ್ರೂ ಫೇಲ್ ಆಗಿದ್ದು ಈ ಬೆಳೆ? ನಾನು ಒಂದ್ ಸಲ ಫೇಲ್ ಆಗಿಲ್ಲ ಸರ್. ಸರಾಸರಿ 100 ಮೊಟ್ಟೆ ನಾವು ಇಟ್ಟುವಪ್ಪ ಅಂತಂದ್ರೆ ಎಷ್ಟು ನಿಮ್ಮ ಪಾಸ್ ಆತಾವ್ ಅಂದ್ರೆ ಎಷ್ಟು ಬರ್ತಾವ? 80-90 ಕೆಜಿ ತೆಗಿತಿ ಸರ್. 80-90 ಸರ್. ಚಾಕಿ ಎಲ್ಲಿಂದ ತಗೊಂಡ್ಬರ್ತೀರಿ? ಚಾಕಿ ಸರ್ ಬಿಳಿ ಕಲರ್ ಅಂತ ತರ್ತೀನಿ ಸರ್. ಈಗ ಎಲ್ಲ ಯಲಬುರ್ಗ ಅಂತ ತರಿಸ್ತೇನೆ. ಆಮೇಲೆ ನಮ್ಗಿಲ್ಲಿ ಮಟ್ಟೂರು ಚಾಕಿ ಸರ್, ಈಗ ಅವ್ರು ಮಾಡ್ತಾ ಇಲ್ಲ, ಯಾಕಂದ್ರೆ ಬೆಳೆ ಬರೀ ಫೇಲ್ ಆಗ್ತದ ಅಂತ ಕೇಸಿ ಕ್ಯಾನ್ಸಲ್ ಮಾಡ್ಯಾರ. ಯಲಬುರ್ಗಲಿಂದ ಬಿಳಿ ಕಲರ್ ಅಂತ ತರಿಸ್ತೇನೆ ಸರ್. ನಾನು ಯಾರು ಮಾಡಿದ್ರೆ ನಮ್ ಬೆಳೆ ಫೇಲ್ ಆಗಿಲ್ಲ ಸರ್, ಮೇಂಟೆನೆನ್ಸ್ ಮಾಡ್ಕೊಂಡಿನಿ ಸರ್ ಅಷ್ಟೇ. ಅದಕ್ಕೆ ಸ್ವಚ್ಛತೆ ಇರ್ಬೇಕು, ಸಮಯಕ್ಕೆ ಸರಿಯಾಗಿ ನಾವು ಮೇಯಿಸ್ಬೇಕು. ಹಾ ಸರ್, ಅದಕ್ಕೂ ಮೇಂಟೆನೆನ್ಸ್ ಬೇಕು. ಚಲೋ ತಪ್ಪಲ ಇದ್ದಪ್ಪ ಅಂದ್ರೆ ಚಲೋ ಮೇಯ್ತಾವ. ಕ್ವಾಲಿಟಿ ತಪ್ಪಲ ಮೇಲೆ ಸರ್ ಉಳಕ್ ಬರೋದು. ಹೌದೌದು ಹೆಂಗಿತ್ತು ಹಂಗು ಉಳ ಚೆನ್ನಾಗಿ. ನಾವ್ ಎಷ್ಟು ಸ್ವಚ್ಛವಾಗಿ ಮೈ ತಗೊಂತೀವಿ ಅಷ್ಟು ಸ್ವಚ್ಛವಾಗಿ ಇರ್ತೀವಿ ಸರ್. ಮುದುಕಪ್ಪ ಅವರೇ, ಬೇಸಿಗೆಯಲ್ಲಿ ಕೂಡ ಏನಾದ್ರು ಬೆಳೆ ಬೆಳೆದಿರಾ? ಯಾಕಂತಂದ್ರೆ ಬಿಸಿಲಿಗೆ ಬರೋದಿಲ್ಲ ಅಂತ ಹೇಳಿ ಹೇಳ್ತಾರೆ ರೈತರು. ಬೇಸಿಗೆಯಲ್ಲಿ ನಾನು ಮೊನ್ನೆ ಮೇ 10ಕ್ಕೆ ಮಾರ್ಕೊಂಡ್ ಬಂದ್ ಸರ್, ಎಲೆಕ್ಷನ್ ಕೌಂಟಿಂಗ್ ದಿವಸನೇ ಮಾರ್ಕೊಂಡ್ ಬಂದೆ ಸರ್. ಬೇಸಿಗೆಯಲ್ಲಿ ಬಂದ ನಿಮ್ದು ಬೆಳೆ ಸರ್? ಈಗ 150 ಮಟ್ಟಿಗೆ 1 ಕ್ವಿಂಟಲ್ 80 ಕೆಜಿ ಆಗಿದೆ ಸರ್. 150 81 1 ಕ್ವಿಂಟಲ್ 80 ಕೆಜಿ ಆಗಿದೆ ಸರ್. ಅಂದ್ರೆ ಬೇಸಿಗೆಯಲ್ಲೂ ಕೂಡ ನಾವು ತಂಪಾದ ವಾತಾವರಣ, ಅದಕ್ಕೆ ಒಂಚೂರು ಏನಾದ್ರು ವ್ಯವಸ್ಥೆ ಮಾಡಿರೋ ಅಂತಂದ್ರೆ ಕಿಡಕಿ ಗಿಡಕಿ ಗಾಳಿಗೆ. ಗಿಡಕಿ ಏನಲ್ಲ ಸರ್, ನಾನು RCC ಬಿಲ್ಡಿಂಗ್ ಇದೆ ಸರ್, 2 ಅಂತಸ್ ಗೋಡನ್ ಇದೆ, ಅದನ್ನೇ ಮಾಡ್ಕೊಂಡೆ ಸರ್. ತೆಳಗಿನ ಗೋಡನ್ನಲ್ಲಿ ಮೇಸಿಗೆ ಬಿಡ್ತಾ ಸುತ್ತ ಕಡೆ ಸ್ವಲ್ಪ ಗೋಣಿಚೆಲ್ಲ ಕಟ್ಟಿ ಸ್ವಲ್ಪ ನೀರಿಗೆ ಮೇಂಟೆನೆನ್ಸ್ ಮಾಡ್ಕೊಂತೀವಿ ಸರ್. ಅದು ಟೆಂಪರೇಚರ್ ಎಷ್ಟೈತಿ ಏನಲ್ಲ ಅಂತ ನೋಡ್ಕೊಂಡು ಇದು ಮಾಡ್ಕೊಂತೀವಿ. ಹೆಂಗ್ರಿ, ಏನಾದ್ರು ಸಮಸ್ಯೆಗಳು ಬಂತಪ್ಪ ಅಂದ್ರೆ ಹೆಂಗ್ ಮಾಡ್ತೀರಿ? ಅದು ಕೌಂಟಿಂಗ್ ಇದು ಮಾಡ್ಕೊಂತ ಸರ್. ಸಮಸ್ಯೆ ಏನನ್ನು ಉಳಕ್ಕೆ ಎಫೆಕ್ಟ್ ಆಯ್ತಂದ್ರೆ, ಎಲ್ಲೇ ಒಂದು ಹುಳ ಇದಾಗಿದೆ ಅಂದ್ರೆ ಅದಕ್ಕೆ ಸ್ವಲ್ಪ ವಿಜೇತ ಪೌಡ್ರು ಸುಣ್ಣ ಕೊಟ್ಟರೋ ಔಷಧಿಗಳು ಇರ್ತವೆ ಸರ್, ಅದಕ್ಕೆ ನಾವು ಮೇಂಟೆನೆನ್ಸ್ ಮಾಡ್ತೀವಿ. ಜೊತೆಗೆ ಈಗ ಇಲಾಖೆ ಕೂಡ ಬಹಳ ಮುಖ್ಯ, ಯಾಕಂತಂದ್ರೆ ತಾವು ಪದವಿನ ಮುಗಿಸಿಕೊಂಡು ನೀಲಕಂಠಪ್ಪ ಅವರು ಅಂತ ಹೇಳಿ ಅವರ ನೆನೆಸ್ಕೊಂಡ್ರಿ, ಅವರು ಯಾವ ರೀತಿ ಸಹಾಯ ಮಾಡಿದ್ರಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ? ಇಲಾಖೆ ಯೋಜನೆಗಳಾಯ್ತು, ಸಬ್ಸಿಡಿ ಆಯ್ತು. ಅವ್ರಿದ್ದಾಗಲಿಂದ ನಮ್ಗೆ ಇಲ್ಲೊಂದ್ 25 ಜನ ರೈತರಿಗೆ ಬಹಳ ಸಹಾಯ ಆಯ್ತು ಸರ್. ಈಗ ಅವ್ರು ಹೋದ್ಮೇಲೆ ಒಂದು ಬಹಳಷ್ಟು ಅಂದ್ರೆ 10-15 ರೈತರು ತಗದ್ಬಿಟ್ರೆ ಸರ್, ಇನ್ನ ಒಂದ್ 3-4 ಉಳಿದಿವಿ ಸರ್ ಅಲ್ಕೋಟ್ ಗ್ರಾಮದಲ್ಲಿ. ಅವ್ರ ಕೈ ಕೆಳಗೆ ಮಾಹಿತಿ ತೊಳ್ಕೊಂಡು ಒಂದ್ 20-25 ಜನ ರೈತರು ರೆಡಿ ಆಗಿದ್ರು. ರೆಡಿ ಆಗಿತ್ತು ಸರ್. ಈಗೆಲ್ಲ ಬೆಳೆ ಫೇಲ್ ಆಗ್ತಾ ಅಂತ ಎಲ್ಲ ಬೆಳೆ ತೆಗೆದ್ಬಿಟ್ರೆ ಸರ್. ರೇಷ್ಮೆ ಯಾಕ್ರಿ ಯಾಕೆ ಫೇಲ್ ಆಗ್ತದೆ? ಏನ್ ಮೇಂಟೆನೆನ್ಸ್ ಸಮಸ್ಯೆನ? ಹೇಗೆ ಮೇಂಟೆನೆನ್ಸ್ ಮಾಡಲ್ಲ ಸರ್? ಎಕಡೆ ಹೊರಗಡೆ ಹೋದ್ರೆ ಸ್ವಲ್ಪ ಕೈ ಕೈ ಮುಖ ತಕೊಂಡು ಒಳಗಡೆ ಹೋಗುತ್ತೋ, ಅವು ಬಹಳ ಮೇಂಟೆನೆನ್ಸ್ ಇರ್ತದೆ ಸರ್. ಸ್ವಲ್ಪ ಹೈಜಿನಿಕ್ ಸ್ವಲ್ಪ ಸ್ವಚ್ಛತೆ ಇರ್ಬೇಕು. ಸ್ವಚ್ಛತೆ ಇರ್ಬೇಕು ಸರ್, ಬಹಳ ಸ್ವಚ್ಛತೆ ಇರ್ಬೇಕು. ಹೆಂಗ್ರಿ ಮಾರುಕಟ್ಟೆ ವ್ಯವಸ್ಥೆ ಹೇಗ್ ಮಾಡ್ತೀರಿ? ಮಾರುಕಟ್ಟೆ ಸರ್ ಇಲ್ಲಿಂದ ನಾವು ಬುಲೋರ್ ಇದೆ ಸರ್, 4-5 ಜನ ತಗೊಂಡು ನಾನು ಬುಲೋರ್ ಹಾಕೊಂಡು ಹೋಗ್ತೀನಿ ಸರ್. ರಾಮನಗರ್ ಹೋಗ್ತೀರಿ? ರಾಮನಗರ್ ಸರ್. ರಾಮನಗರ್ಗೆ ಹೋಗ್ತೀವಿ ಸರ್. 4-5 ಜನ ತಗೊಂಡು ನಮ್ದು ಏನು ಅದು ಕಿರಾಯ್ದು ಎಷ್ಟು ಇರುತ್ತೆ ಸರ್, ತೆಲಿಗಿಷ್ಟು ಹಾಕೊಂಡು ಹೋಗ್ಬಿಡ್ತೀವಿ ಸರ್. 4-5 ಜನ ಇರ್ತೀವಿ. ಅಂದ್ರೆ 1 ಎಕರೆ ನೀವು ಎಷ್ಟು ಜನ ಮೇಂಟೈನ್ ಮಾಡ್ತೀರಿ? 150 ರೇಷ್ಮೆಗೆ ನಾವು ಇಬ್ರು ಗಣ ಸರ್, ಒಂದ್ ಇಬ್ಬರು ನಾಳೆ ಇಟ್ಕೊಂತೀವಿ ಸರ್ ಅಷ್ಟೇ. ನಾಲ್ಕು ಅಂತದಿನ ಸಮಸ್ಯೆ ಬರಲ್ಲ, ಯಾಕಂತಂದ್ರೆ ಹುಳುಗಳು ತಂದಾಗ, ಚಾಕಿ ತಂದಾಗ, ತಪ್ಪಲನ್ನ ಕಟ್ ಹಾಕಕ್ಕ ಅವಾಗ ಬೇಕು ಒಂದ್ ಆಳು. ಏನಿಲ್ಲ ಸರ್, ಲಾಸ್ಟ್ 4-5 ಜನ ಪಾಸ್ ಆದ ನಂತರ ಅವಾಗ ತಗೋಬೇಕು ಸರ್, ಒಂದಿಬ್ರು ಲೇಬರ್ ತಗೋಬೇಕು, ಯಾಕಂದ್ರೆ ತಪ್ಪಲ ಜಾಸ್ತಿ ಕೊಯ್ಬೇಕಲ್ಲ ಸರ್. 4-5 ಜನ ಪಾಸ್ ಆದೋಪ ಅಂತಂದ್ರೆ ಅವಾಗ ನಮ್ಗ ಲೇಬರ್ ಬೇಕಾಗ್ತದೆ, ಅಲ್ಲಿವರೆಗೂ ಬೇಕಾಗಿಲ್ಲ. ಲೇಬರ್ ಬೇಕಾಗ್ತ ಸರ್, ಯಾಕಂದ್ರೆ 4-5 ಜನ ದಾರಿನ ಒಂದ್ 2-8 ದಿನ ಸರ್ ಲೇಬರ್ ಬೇಕಾಗ್ತ. ಆಮೇಲೆ ನಾವ್ ಇಬ್ರೆ ಫ್ಯಾಮಿಲಿನ ಮಾಡ್ಕೊಂಡು ಹೋಗ್ಬೋದು ಸರ್. ಮುದುಕಪ್ಪವ್ರೆ, ಈಗ ಯುವಕರಾಗಿ ನೌಕರಿ ಇಲ್ಲ, ಊರೂರಲ್ಲಿ ಎಲ್ಲೋ ಕಂಪ್ನಿಯಲ್ಲಿ ದುಡಿಯೋದು ಇವೆಲ್ಲವನ್ನ ಮಾಡ್ತಿರ್ತಾರೆ. ನಮ್ಮ ಗ್ರಾಮೀಣ ಭಾಗದಲ್ಲಿ PUC ಓದ್ಬಿಡ್ತಾರೆ, ಡಿಗ್ರಿ ಓದ್ಬಿಟ್ಟಿರ್ತದೆ, ದುಡಿಯಕ್ ಆಗೋದಿಲ್ಲ, ಇರುವಂತ ಭೂಮಿಯನ್ನ ಬೀಳ್ಬಿಟ್ಟು ಅಥವಾ ಯಾರಿಗೋ ಲೀಸಿಗೆ ಹಾಕಿ ಹೋಗ್ಬಿಡ್ತಾರೆ. ಇಂತಹ ಕೃಷಿಯನ್ನ ಮಾಡೋದ್ರಿಂದ ಲಾಭ ಐತಂತ ನಮ್ಮ ಹುಡುಗರಿಗೆ ಯುವಕರಿಗೆ ಹೇಳ್ತಿರ್ತಾವು ಸರ್? ರೇಷ್ಮೆ ಮಾಡಿದಂದ್ರೆ ಅವ್ರಿಗೆ ಕೈ ಹಿಡಿತೇವೆ ಸರ್, ಬಲಗೈನೇ ಹಿಡಿತೇವೆ ರೇಷ್ಮೆ. ನೋಡಿ ಸರ್, ರೇಷ್ಮೆ ಮಾಡೋದ್ರಿಂದ ನಾನು ಫಸ್ಟ್ ಗೆ ನಮ್ ತಂದೆ ತಾಯಿ ಅವು ಸ್ವಲ್ಪ ಜಡ್ ಬಂದು ಅವು ಬಹಳ ಸಮಸ್ಯೆ ಆಗಿದೆ ಸರ್. ನಾನು ಫಸ್ಟ್ ರೇಷ್ಮೆ ಮಾಡಿದಾಗ ನನ್ನ ಬೊಕ್ಕನದಲ್ಲಿ 10 ರೂಪಾಯಿ ಇದ್ದಿಲ್ಲ ಸರ್. ಈಗ ಏನಲ್ಲ ಸರ್, ಒಂದ್ ರೇಷ್ಮೆ ಮಾಡಿ ಒಂದ್ 20 ಲಕ್ಷ ರೂಪಾಯಿ ಗೋಡನ್ನೇ ಕಟ್ತೇನೆ ಸರ್. ಗೋಡನ್ ಕಟ್ಸಿರಿ? ಒಂದ್ 5-6 ಲಕ್ಷಕ್ಕೆ ಮನೆ ಕಟ್ಸಿದೀವಿ. ಆರ್ಥಿಕವಾಗಿ ಮುಂದೆ ಬಂದಿರಿ? ಮುಂದಕ್ ಬಂದಿ ಸರ್, ರೇಷ್ಮೆನೆ ನಮ್ಗೆ ಒಳ್ಳೆ ದೇವರು. ನೋಡ್ರಿ, ಈಗ ಮಾಡ್ಕೊಂಡು ಹೋಗೋರಿಗೆ ತಾಂತ್ರಿಕ ಮಾಹಿತಿ ಇಲಾಖೆ ಇರ್ತದೆ, ಸಬ್ಸಿಡಿ ಕೊಡ್ತದೆ. ರೇಷ್ಮೆ ಇಲ್ಲದಲ್ಲಿ ನಾನು ಒಂದೇ ಬೆಳೆಗ ಕಾರ್ ತಗೊಂಡೆ ಸರ್, 380,000 ಹೊಸ ಕಾರನ್ನೇ. ನೋಡ್ರಿ, ಒಬ್ಬ ಸಣ್ಣ ರೈತ, ಅತಿ ಸಣ್ಣ ರೈತ 1 ಎಕರೆ ರೇಷ್ಮೆಯನ್ನ ಬೆಳೆದಂತವ್ರು ಕಾರ್ನಲ್ಲಿ ತಿರುಗಾಡ್ತಾರಪ್ಪ ಅಂತಂದ್ರೆ ಅದು ಎಂತ ಲಾಭ ಐತೆ ಅಂತೇಳಿ ನಮ್ ರೈತರು ಅದನ್ನ ತಿಳ್ಕೊಬೇಕು. ರೇಷ್ಮೆ ಮಾಡಿದ್ರೆ ಬಲಗೈನ ಹಿಡಿದಂಗೆ ಅವ್ರ ದೇವ್ರ ಪರಮಾತ್ಮೆ ಹೇಳ್ದಂಗೆ ಸರ್. ಅದಕ್ಕೆ ಸಾವನೆ ಇಲ್ಲ, ಖರ್ಚಿಲ್ಲ ಸರ್, ಬಹಳ ಖರ್ಚಿಲ್ಲ. 1.5 ಲಕ್ಷ ನಾವು ಮಾಡಿದ್ರೆ 20,000 ರೂಪಾಯಿ ಖರ್ಚು ಸರ್ ಅಷ್ಟೇ. 1,30,000 ಉಳಿತಿಲ್ಲ ಸರ್ ಅವ್ರಿಗೆ. 1,30,000 ಯಾರಿಗೈತೆ ಸರ್ ಗೌರ್ಮೆಂಟ್? ಈಗ ತಪ್ಪಲ ಮೀಸು ಟೈಮ್ ನಾಗ ಒಬ್ಬರು ಲೇಬರ್ ಹಿಡ್ಕೊಂಡ್ಬಿಟ್ರೆ ಆಗೋಯ್ತು. ಆಯ್ತು ಸರ್, ಒಂದ್ ಲೇಬರ್ ಇದ್ರೆ ಆಯ್ತು ಸರ್, ಫಿಕ್ಸ್ ಒಬ್ಬರೇ. ಲೇಬರ್ ಇದ್ರೆ ಆಯ್ತು ಸರ್. ಈಗ ನಾವು ತಿಂಗಳ 60,000 ಬರ್ಲೆ ಸಾಕ್ ಸರ್, 60,000 ರೂಪಾಯಿ ಸಂಬಳ ಯಾರಿಗಿದೆ? ಯಾರಿಗೈತೆ? 24 ದಿನದಲ್ಲಿ ನಮ್ ಸಂಬಳ ಸರ್. ಮೇಂಟೈನ್ ಮಾಡ್ಕೋಬೇಕು, ಗದ್ದೆ ಕರ್ಕಿ ಮಾಡ್ಕೊಂಡು ಹೋಗ್ಬಿಟ್ರೆ ಆಗೋಯ್ತು. ಮಾಡ್ಕೊಂಡು ನಮ್ ತೋಟನ ಕ್ಲೀನ್ ಆಗಿ ಇಟ್ಕೊಂಡದು, ಸ್ವಲ್ಪ ಗೊಬ್ಬರ ಅದಕ್ಕೆ ನೀರು ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡು ಹೋದ್ರೆ ಆಯ್ತು ಸರ್. ಮುದುಕಪ್ಪವ್ರೆ, ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಿ ಸರ್? ನಾನೀಗ DD ಮಾಡಿದ ಸರ್, ವರ್ಷಕ್ಕೆ 6 ಬೆಳೆ ತೆಗಿತೀನಿ ಸರ್. 6 ಬೆಳೆ May 10ಕ್ಕೆ ಮುಗಿದ ಸರ್. ಈಗ ಮತ್ತೆ ಚೆಕ್ ಕೇಳಿದೆ ಸರ್, ಈಗ 10ನೇ ತಾರೀಕು ಚೆಕ್ ಆಯ್ತು ಸರ್. May 10ಕ್ಕೆ ಬೆಳೆ ತೆಗೆದ್ಬಿಟ್ಮೇಲೆ ಈಗ ಫ್ರೆಶ್ ಹಾಕಿರಿ? ಈಗ ಈಗ ಮತ್ತೆ ಈಗ ಕಟಿಂಗ್ ಮಾಡಿವ್ ಸರ್, ತಪ್ಪಲಕ್ ಬಂದ್ಬಿಟ್ಟದ. ತಪ್ಪಲಕ್ ಬಂದ್ಬಿಟ್ಟವ ಈಗ ಮತ್ತೆ 10ನೇ ತಾರೀಕು ಸ್ಟಾರ್ಟ್ ಸರ್, ಮತ್ತೆ ಓಡಾಟ ಸ್ಟಾರ್ಟ್ ಮಾಡ್ಬೇಕು. ಈಗ ಮಿರುಗಕ್ಕೆ ಮತ್ತೊಂದು ಬೆಳೆ ತಕೊಂಡ್ಬಿಡ್ತೀವಿ ಸರ್. ನಾವಿನ್ನ ಈಗ ಹತ್ತಿ ಬೀಜ ಬಿಡ್ತಾರ, ಇನ್ನ ಹತ್ತಿ ಬೀಜ ಹಾಕುವ ರೈತರ. ಹೌದು, ಅವರು ದೀಪಾವಳಿ ಮಾರ್ಕೆಟ್ ಮಾಡೋಕೆ ನಾವು ಮೂಲ ಬೆಳೆ ಮೇಸ್ಕೊಂತೀವಿ ಸರ್. ಈಗ ಹತ್ತಿ ಬೆಳೆ ಹಾಕೋಕ್ಕಿಂತ ಅದಕ್ಕೆ ಎಣ್ಣೆ ಗೊಬ್ಬರ ಹಾಕೋದ್ರ ಬದಲು ಅದನ್ನ ಬೆಳೆ ಬರೋಕೆ ಅದು 6 ತಿಂಗಳು ಬೇಕಾಗ್ತದೆ. ಇದು ನಿಮ್ದು 2-3 ಬೆಳೆ ಕೈಗೆ ಹತ್ಬಿಡ್ತದ. ನಾವು 2-3 ಬೆಳೆ ಕೈಗೆ ಬಂದ್ಬಿಡ್ತದೆ ಸರ್. ಕೈಗೆ ಬಂದ್ಬಿಡ್ತದ ಅದು ಹೇಳಕ್ಕ ಹಂಗಿಲ್ಲ. ಹತ್ತಿ ರೇಟ್ ಸಿಕ್ತು ಸಿಕ್ತು ರೋಗ ಬಂತಂದ್ರ ಇಲ್ಲ ಹುಳ ಬಂತಂದ್ರ ಅದು ಸಮಸ್ಯೆ ಸರ್. ರೇಷ್ಮೆ ರೇಟ್ ಸಿಕ್ತ ಅಂದ್ರೆ ನಮ್ಗೆ ಅಮೌಂಟ್ ಎಣಿಸಿಲ್ಲ. ನಾನು ಎಷ್ಟು ಕೊಟ್ಟು ಹಂಗೆ ಚೀಲ ಹಾಕೊಂಡ್ ಬಂದಿನಿ ನೋಡಿ ಸರ್, ನಿಮ್ದು ನಿಮ್ಮಲ್ಲಿ ಹೇಳ್ತೀನಂದೆ ನಮ್ಮ ನ್ಯೂಸ್ ಅಲ್ಲಿ. ಹೌದು ನೋಡ್ರಿ, ಹೇಳ್ತೀವಿ 20 ಲಕ್ಷದ ಗೋಡಾನ್ ಕಟ್ಸ್ಕೊಂಡಿರಿ, ಕಾರ್ ತಗೊಂಡಿರಿ, ಮನೆ ಕಟ್ಸ್ಕೊಂಡಿರಿ ಅಂತ ಹೇಳಿದ್ರೆ ನಿಮ್ಮ ಆರ್ಥಿಕ ಕುಟುಂಬ ಒಂದು ಒಳ್ಳೆ ಸಮೃದ್ಧವಾಗಿದೆ. ಈ ತರ ರೇಷ್ಮೆ ಕೃಷಿಯನ್ನು ಮಾಡೋದ್ರಿಂದ ಸಾಕಷ್ಟು ಜನ ಹೇಳಿದ್ದಾರೆ ಮುದ್ಕಪ್ಪ ಅವರು. ಯಾಕಂತಂದ್ರೆ ರೇಷ್ಮೆಯನ್ನು ಬೆಳೆದಂತವ್ರು ಸರ್ ಲಾಭ ಇದೆ, ಮಾಡಿದವರು ಎಲ್ಲೂ ಅದು ನಮ್ಗೆ ಒಂದ್ ಮನೆಗೆ ಒಬ್ಬ ನೌಕರಿ ಇದ್ದಂಗೆ ಅಂತ ಹೇಳ್ತಾರೆ ಸರ್. ಇದು ಇದು ನಮ್ಗ ರೇಷ್ಮೆ ಇತ್ತಂದ್ರೆ ಸರ್ ನೌಕರಿ ಜನ ನಮ್ಗೆ ತಿಂಗಳಿಗೆ 1 ಲಕ್ಷ ತರ್ತ ನಂಬೋದು ನನಗೆ ಧೈರ್ಯ ಇದೆ ಸರ್. ಯಾಕಂದ್ರೆ ಇದಕ್ಕೆ ಲಾಸ್ ಅನ್ನೋದು ಇಲ್ಲ, ಯಾಕಂದ್ರೆ ಒಂದು ಬರ್ತಾ ಇದೆ ಅಂತ ನಮ್ಗೆ ಗ್ಯಾರಂಟಿ ಇರ್ತದೆ. ಲಾಸ್ ಆಗಲ್ಲ ಸರ್, ಈಗ 200 ಮಟ್ಟೆ ತಗೊಂಡಲ್ಲಿ 50 ಮಟ್ಟೆ ಲಾಸ್ ಆಗಲ್ಲ, 200 ಮಟ್ಟೆ ಸಿಕ್ಕರೆ ಸಾಕಲ್ಲ. ಸಿಕ್ಕರೆ ಸಾಕು, ಸಿಕ್ಕರೆ ಸಾಕು. ಹೌದು, ಈಗ ನಾವು ಉಣ್ತೀವಿ ಸರ್ ಒಂದ್ ಚೂರು ಗಂಗಳದಾಗ ಚೆಲ್ಲರ್ ಇರ್ತೀವ. ಹೌದು, ಅದು ಸ್ವಲ್ಪ ಸ್ವಲ್ಪ ಏನೋ ಹೋಗ್ತದೆ. ಹಾ ಸರ್, ಅಪ್ಪ ಸೂಪರ್ ಓದಕ್ಕ ಅದನ್ನ ನಾವು ತಿದ್ದುಪಡಿ ಮಾಡ್ಕೋಬೇಕು ಸರ್. ಅದನ್ನ ತಿದ್ದುಪಡಿ ಮಾಡ್ಕೋಬೇಕು, ಲಾಸ್ ಆಗ್ಲಾರ್ದಂಗೆ ಮತ್ತೆ ನಿರ್ವಹಣಾ ಕ್ರಮಗಳನ್ನ ಸರಿಯಾಗಿ ಮೇಂಟೈನ್ ಮಾಡ್ಕೊಂತ ಹೋದ್ರಪ್ಪ ಅಂತಂದ್ರೆ ಸಮಸ್ಯೆ ಇಲ್ಲ. 4ನೇ ಜರ ಪಾಸ್ ಆದ್ಮೇಲೆ 24 ತಾಸು ಉಳಿದ್ಮೇಲೆ ಕಣ್ಣಿರ್ಬೇಕು ಸರ್ ರೈತರದ್ದು. ಆ ಸಮಯದಲ್ಲಿ ಬಹಳ ಜಾಗರೂಕರಾಗಿರ್ಬೇಕು, ಜಾಗೃತವಾಗಿರ್ಬೇಕು. ಅದಕ್ಕ ನಮ್ಗೆ ರೈತರನ್ನ ಕಾಳಜಿ. ನಾನು ಹುಳ ತಪ್ಪಲ ಹಾಕಿದ್ದೆ, ನನಕ್ ಹಾಕಿದಂಗ ಹಾಕಿದ್ದೆ, ನಾ ಊರಕ್ ಹೋದೆ, ನಾ ರಾಜಕೀಯ ಮಾಡಕ್ ಹೋದೆ ಅಂದ್ರೆ ಬೆಳೆ ಮಾಡ್ಲಾರ್ದ ಸಾಧ್ಯನೇ ಇಲ್ಲ ಸರ್. ಸಾಧ್ಯನೇ ಇಲ್ಲ. ಜೊತೆಗೆ ರೇಷ್ಮೆ ಜೊತೆ ಏನ್ ಮಾಡ್ಕೊಂಡ್ರಿ ಮತ್ತೆ? ರೇಷ್ಮೆ ಜೊತೆಗೆ ಸರ್ ನಮ್ಮ ದನಗಳು ಇದಾವ, 4 ಕುರಿಮರಿ ಇದಾವ, 2 ಎತ್ತ ಇದಾವ, ಆಕಳ ಇದಾವ. ದನಗಳಷ್ಟು ಮನೆಗೆ ಸರ್? ಒಂದು ಆಕಳ ಇದೆ, 2 ಎತ್ತ ಇದೆ, 2 ಕರ ಇದೆ, 5 ಆಡು ಇದಾವ ಸರ್. ಅಂದ್ರೆ ಈಗ ನಮ್ಮ ನೋಡ್ರಿ, ಇಷ್ಟ ಇದ್ದಾಗ ನಿಮ್ಗೆ ಒಂದು ಕೊಟ್ಟಿಗೆ ಗೊಬ್ಬರ, ದನದ ಗೊಬ್ಬರ ಬಹಳ ಸಿಗ್ತದೆ. ರೇಷ್ಮೆ ಬಳಕೆ ಮಾಡ್ತೀರಿ ಸರ್? ರೇಷ್ಮೆ ಗೊಬ್ಬರನೇ ನಾವು ಒಂದು ತೆಗ್ಗಲ್ಲಿ ಕೃಷಿ ಹೊಂಡ ಟೈಪ್ ಮಾಡಿ ಅದ್ರಲ್ಲಿ ಹಾಕ್ಬಿಡ್ತೀವಿ ಸರ್. ಡಿ.ಎ.ಪಿ ಗೊಬ್ಬರ ಅದಂಗ ಸರ್. ಅಂದ್ರೆ ಹೇಗೆ ಅದನ್ನ ಹೆಂಗ್ ಮಾಡ್ತೀರಿ? ಅದು ನುಷಿ ಹಾಕ್ಬಿಡುತ್ತೆ ಸರ್. ಅದು ಎರೋಳ ಗೊಬ್ಬರ, ಎರೋಳ ತಂದು ಬಿಟ್ಕೊಂಡ್ಬಿಡ್ತೀವಿ ಸರ್. ಅದ್ರಾಗ ಎರೋಳ ಗೊಬ್ಬರ ಆಗ್ತದೆ, ಕಾಂಪೋಸ್ಟ್. ಕಾಂಪೋಸ್ಟ್ ಹಾಕೊಂಡು ನಮ್ಗೆ ವರ್ಷ ಆದ್ಮೇಲೆ ಮತ್ತೆ ಹೊಲಕ್ಕೆ ಹಾಕೊಂಡ್ಬಿಡ್ತೀವಿ ಸರ್. ಹೊಲಕ್ಕೆ ಹಾಕ್ಬಿಡ್ತೀರಿ. ಮತ್ತೆ ಟಗರ್ ಮರಿಗಳು ಅವು ಎಷ್ಟದವು? ಟಗರ್ ಮಳಿ ಅವು ಒಂದ್ 2 ಇದಾವ ಸರ್. 2 ಇದಾವ ಮನೆ ಕಾಳ ಕಡೆ ಅವು ಇರ್ತಾವ ಸರ್. ಸ್ವಲ್ಪ ಸುತ್ತ ಕಡೆ ನಮ್ ರೇಷ್ಮೆ ವೇಸ್ಟ್ ಆಗ್ತಾವ ಸರ್ ಲಾಸ್ಟ್. ಈಗ ಅವು ಬಡ್ಡೆಗಿರ್ದು ತಪ್ಪಲನ್ನ ಕಟ್ ಮಾಡಿ ಟಗರ್ ಮರಿಗ ಆಡಿಗೆ ಹಾಕ್ತೀವಿ ಸರ್. ಈಗ ರೇಷ್ಮೆ ತಪ್ಪಲಗಳು ಬಲ್ತಿರ್ತದೆ, ಉಳಿದಿರ್ತದಲ್ಲ, ಅದನ್ನ ದನಗಳು ತಿಂತವ್ರಿ ಇದು ಮುದ್ಕಪ್ಪವ್ರೆ ಸರ್? ಅದ ದನಗಳು ತಿಂದ್ರೆ ಮತ್ತೆ ಆಕಳಗ ನಿತ್ತ ಅಂದ್ರೆ ದಿವಸ 1 ಲೀಟರ್ ಹಾಲು ಕೊಡ್ತಾರ. ಹೌದು, ಅಂತ ಪೌಷ್ಟಿಕ ಅದ. ಪೌಷ್ಟಿಕ ಸರ್, ಅದ್ರ ತಪ್ಪಲಲ್ಲಿ ಬರೀ ಹಾಲಂಶನೇ ಜಾಸ್ತಿ ಇರ್ತದ, ಏನಿರಲ್ಲ ಸರ್. ಟೇಸ್ಟ್ ಮಾಡಿ ನಿಕ್ಕ ಹಾಲೇನ್ ಇರ್ತದೆ ಸರ್ ಅದ್ರ? ಇಳುವರಿ ಜಾಸ್ತಿ ಆಗುತ್ತೆ ಹಾಲಿಂದು. ಹಾಲಿನ ಜಾಸ್ತಿ ಆಗ್ತದೆ ಸರ್ ಅದ್ರ? ಹಾಲು ಜಾಸ್ತಿ ಸರ್. ಅದು ಹಾಲೆನ್ನೇ ಈಗ ತಪ್ಪಲನ್ನೇ ಮೇಯ್ದ ಹಾಲೇನೇ ಸತ್ತು ಸರ್ ರೇಷ್ಮೆ ಒಳಗೆ. ಹೌದು, ಅಂತ ಇವ್ ನಮ್ಮ ಮರಿಗಳು, ಟಗರ್ ಮರಿಗಳು ಅವೆಲ್ಲ ಮೇಯ್ತಾವ ಅದಕ್ಕೆ ಸರ್? ಅದಕ್ಕೆ ಮೇಯ್ತೇವ ಸರ್. ಮೀಡಿಯಂ ಹಾಕ್ಬೇಕು ಸರ್, ಈಗ ಕಂಟೈನಿಂಗ್ ಅದೇ ಹಾಕಿ ಬಂದ್ರೆ ಸ್ವಲ್ಪ ಇದು ಲ್ಯಾಟ್ರಿಂಗ್ ಮಾಡ್ಕೊಂತವ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮೀಡಿಯಂ ಹಾಕಿರ್ಬೇಕು, ಅದೊಂದ್ಸಲ ಇದೊಂದ್ಸಲ. ಈಗ ರೇಷ್ಮೆ ತಪ್ಪಲಿಗೆ ಹುಳುಗಳು ಅಥವಾ ಈ ಸಮಸ್ಯೆಗಳು, ರೋಗಗಳು ಏನಾದ್ರು ಕಾಡ್ತಾವ? ಹಾಲ್ ರೋಗ ಬರ್ತಾವ ಸರ್, ಸಕ್ಕರೆ ರೋಗ ಬರ್ತಾವ. ಅವಕ್ಕೆ ತಡೆ ಹಾಕ್ಬೇಕಂದ್ರೆ ರೇಷ್ಮೆ ಬೆಳೆಗಾರ ಅದಕ್ಕೆ ಫಸ್ಟ್ ಮಾಹಿತಿ ಬೇಕು ಸರ್. ಮಾಹಿತಿ ಬೇಕು. ಅದು 2 ಮಾಹಿತಿ ಆಯ್ತಂದ್ರೆ ರೇಷ್ಮೆ ಯಾವತ್ತಿನ ಮಾಡ್ರಿ ಸರ್ ಬರ್ತದ್ರಿ ಬೆಳೆ. ಮತ್ತೆ ಹೇಗಂತಾರೆ, ಸ್ಟಾರ್ಟಿಂಗ್ ಅಲ್ಲಿ ಡಿಗ್ರಿ ಓದಿದ್ಮೇಲೆ ಕೃಷಿ ಮಾಡಿದ್ಮೇಲೆ ನೋಡಪ್ಪ ಈಗ ಒಕ್ಕಲ್ತನ ಮಾಡ್ತಾರೆ ಅಂತ ಹೇಳ್ತಿದ್ರು, ಅವಾಗ ಏನಂತಾರೆ ಸರ್? ರೇಷ್ಮೆ ಮಾಡಲ್ಲ ಅಂದ ನನಗೆ ಯಾವುದೇ ಜಾಬ್ ಬೇಡಪ್ಪ, ನನಗೆ ಇದೇ ಸಾಕು ಅನ್ನಂಗಾಯ್ತು. ಜಾಬ್ ಮಾಡಿದ್ರೆ ನಾವು ಊರೆಲ್ಲ ನಾವು ಜಾಬ್ ಮಾಡಿದ್ರೆ ಸರ್ ತಿಂಗಳ 1 ಲಕ್ಷ ಸಂಬಳ ತಾನೆ ಸರ್. ಅವರು ಸಿವಿಲ್ ಡಿಗ್ರಿ ನಾವು ಮಾಡಿದ್ರೆ ಅವ್ರು 30,000-40,000 ಸಂಬಳ ಕೊಡ್ತಾರೆ ಸರ್. ಕರೆಕ್ಟ್. 30,000-40,000 ಸಂಬಳ ಕೊಟ್ರೆ ನಮ್ಗೆ ಫ್ಯಾಮಿಲಿ ಸಾಕಕ್ಕೆ ಬಹಳ ಕಷ್ಟ ಆಗ್ತದೆ ಸರ್. ಇಲಾಖೆಯಿಂದ ಏನಾದ್ರು ಸಹಾಯ ಸೌಲಭ್ಯ ಸಿಗ್ತಾ ಸರ್? ಇಲಾಖೆಗಳಿಂದ ಸಿಗ್ತದೆ ಸರ್. ಈಗ ನಾವು ತಳಗಡೆ ಗೋಡನ್ ಮಾಡಿದ್ವಿ ಸರ್, ಒಂದು ಗೋಡನ್ ಕೊಟ್ಟಿದ್ದಾರೆ ಮೇಲೆ ಒಂದು ಗೋಡನ್ ಮಾಡಿದ್ವಿ ಸರ್. ಅದು 5 ವರ್ಷ ಆದ್ಮೇಲೆ ಕೊಡ್ತೀವಿ ಉಪ್ಪ ಅಂತ ಹೇಳ್ಯಾರ ಸರ್. ಇನ್ನ ಮೇಲೆ ಒಂದು ಗೋಡನ್ ಕಟ್ಟಿ ಸರ್ ಅದು ಕಟ್ಟಿಲ್ಲ, 360,000 ರೂಪಾಯಿ ಕೊಡ್ತಾರೆ. ಅದು ಕೊಟ್ಟಿಲ್ಲ ಸರ್, ಕೊಡ್ತೀವಿ ಅಂತ ಆಶ್ವಾಸನೆ. ಇನ್ಸೆಂಟಿವ್ ನಿಮ್ಗೆ ಪ್ರಾರಂಭದಲ್ಲಿ ಏನಾದ್ರು ಈಗ ಔಷಧಕ್ಕೆ ಒಂದು ಕಡ್ಡಿಗೆ ಗಿಡಕ್ಕೆ ಕೊಟ್ರ ಸರ್? ಅವು ಕೊಡ್ತಾರೆ ಸರ್, ನಮ್ಗೆ ಟ್ರೆಂಚಿಂಗ್ ಮಲ್ಚಿಂಗ್ ಮಾಡಿದ್ರೆ ಕೊಡ್ತಾರೆ ಸರ್. ನಮ್ಮ ತಾಲೂಕ್ ಆಫೀಸ್ಗಳಿಂದ ಕೊಡ್ತಾರೆ ಸರ್, ತಾಲೂಕ್ ಪಂಚಾಯತ್ಗಳಿಂದ ಒಂದ್ ಎಕರೆಗೆ 45,000 ಕೊಡ್ತದೆ ಸರ್ ನರ್ಸರಿ ಮಾಡಿದ್ರೆ. ತಗೊಂಡಿರಿ ನೀವು ಎಲ್ಲ ಇಲಾಖೆ ಸಹಾಯಧನಗಳು? ನಮ್ಮ ಇಲಾಖೆಗಳಿಂದ ಏನು ಸಹಾಯಧನ ಇದ್ರೆ ಎಲ್ಲ ತಗೊಂಡಿವಿ ಸರ್. ಆಫೀಸರ್ಗೆ ಏನಾದ್ರು ಮಾಹಿತಿ ಬಂದು ನೋಡ್ಕೊಂಡು ನಿಮ್ ತೋಟಕ್ಕೆ ಬಂದು ಬರ್ತಾರೆ ಸರ್. ಆಫೀಸರ್ ಈಗ ಬಾಳೆ ಇಲ್ಲ ಸರ್, ಇಬ್ರು ಮೂವರು ಇರ್ತಾರಲ್ಲ, ಆಫೀಸ್ ವರ್ಕ್ ಮಾಡಕ್ಕೆ ಬಾಳ ಶಾರ್ಟ್ ಸರ್. ಈಗ ನಾವು ಹಳೆ ರೈತರು ಸರ್, ಎಲ್ಲ ಅನುಭವ ಇರ್ತಂತ ಅವ್ರನ್ನ ಬಾಳ ಬರಲ್ಲ ಸರ್. ಈಗ ನೀವು ಒಂದು ಬುಲ್ಲರ್ ತಗೊಂಡು ಒಂದು 5-6 ಜನ ಸೇರ್ಕೊಂಡು ನಿಮ್ಮ ರೇಷ್ಮೆ ಗೂಡನ್ನ ತಗೊಂಡು ಹೋಗ್ತೀರಿ, ಅಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ ರಾಮನಗರದಲ್ಲಿ? ಮಾರುಕಟ್ಟೆ ಸರ್ ಅದು ಏನಿಲ್ಲ ಸರ್, ಮಾರುಕಟ್ಟೆ ಸ್ವಲ್ಪ ನಾವು ಬೆಳಿಗ್ಗೆ ಹೋದ್ರೆ ಸ್ವಲ್ಪ ಅಲ್ಲಿ ಜಾಲ್ರಿ ಸಿಗ್ತಾವೆ ಸರ್, ಜಾಲ್ರಿ ಸಿಗ್ಲಿಲ್ಲ ಅಂದ್ರೆ ತೆಳಗಡೆ ಸ್ಟ್ಯಾಂಡ್ ಸ್ಟ್ಯಾಂಡಿಗೆ ಹಾಕಿ ಸರ್. ಅಂದ್ರೆ ಜಲ್ದಿ ಸ್ವಲ್ಪ ನಸಿಗ್ಲೆ ಹೋಗ್ಬೇಕು, ನಸಿಗ್ಲೆ ಹೋಗ್ಬೇಕು, ಯಾಕಂದ್ರೆ ರೈತರಲ್ಲಿ ಬಾಳ ಬರ್ತಾರ ಸರ್, ಇಡೀ ನಮ್ಮ ರಾಜ್ಯದಲ್ಲಿ ಬರ್ತಾರ ಸರ್ ಆ ಕಡೆ. ಹಂಗಾಗಿ ಸ್ವಲ್ಪ ಶಾರ್ಟ್ ಇದೆ ಸರ್ ರೈತರಲ್ಲಿ ಜಾಸ್ತಿ ಸರ್. ಅಂದ್ರೆ ಅಲ್ಲಿ ಕ್ಯಾಶ್ ಪೇಮೆಂಟ್ ಸರ್, ರೈತರಿಗೆ ಏನ ತೊಂದರೆ ಇಲ್ಲ ಸರ್. ತೂಕದಲ್ಲಿ ಏನಾದ್ರೂ ಅಳತದಲ್ಲಿ ಏನಾದ್ರೂ ಸಮಸ್ಯೆ? ತೂಕದಲ್ಲಿ ಏನು ಮೋಸನೇ ಆಗಲ್ಲ ಸರ್, ಅಲ್ಲಿ ಎಲ್ಲ ಕಾಟ ಐತಿ ಸರ್, ಸಿಸಿ ಕ್ಯಾಮ್ರಾ ಇದೆ, ಎಲ್ಲ ಡಿಜಿಟಲ್ ತೂಕ, ಡಿಜಿಟಲ್ ತೂಕ ಸರ್. ಅಂದ್ರೆ ಆನ್ಲೈನ್ ಪೇಮೆಂಟ್ ಏನಾದ್ರೂ ಉಳಿಸಿಕೊಳ್ಳೋದು ಮತ್ತೆ ನೆಕ್ಸ್ಟ್ ಅಕೌಂಟ್ಗೆ ಹಾಕ್ತೀವಿ? ಏನಿಲ್ಲ ಸರ್, ನಮ್ಗೆ ಅದೇನು ಜಿಎಸ್ಟಿ ಇರುತ್ತೆ ಸರ್, ಜಿಎಸ್ಟಿ ಕಟ್ ಆಗೋಣ ಇದಾಗ್ತದೆ ಸರ್. ಪೇಮೆಂಟ್ ಏನಿಲ್ಲ ಸರ್, ಕಟ್ ಏನಾಗಲ್ಲ. ಇವತ್ತು ಸಾಯಂಕಾಲ ಮಾಡಿದ್ರೆ ನಾಳೆ ಬೆಳಿಗ್ಗೆ 12 ಗಂಟೆ 1 ಗಂಟೆಗೆಲ್ಲ ಅಮೌಂಟ್ ಬರ್ತದೆ ಸರ್, ಫೋನ್ ಪೇನೆ. ಆನ್ಲೈನ್ ನಿಮ್ಮ ಅಕೌಂಟಿಗೆ ಜಮಾ ಆಗ್ತದ? ಹಾಕೊಂಡಿವಿ ಸರ್. ಅದಕ್ಕೆ ನೀನು ಇನ್ಸೆಂಟಿವ್ ಒಂದು ಕೆಜಿ ಇಷ್ಟು ರೂಪಾಯಿ 10 ರೂಪಾಯಿ 20 ರೂಪಾಯಿ ನಮ್ಮ ಇಲಾಖೆಯವ್ರು ಕೊಡ್ತಾರಲ್ಲ ಪ್ರೋತ್ಸಾಹ. ಅವಾಗ 10 ಕೆಜಿಗೆ 50 ರೂಪಾಯಿ 60 ರೂಪಾಯಿ ಇತ್ತು ಸರ್, ಈಗ ತೆಗೆದ್ರೆ ಯಾಕಂದ್ರೆ ಇಲ್ಲಿ ರೇಟ್ ಜಾಸ್ತಿ ಇರುತ್ತಲ್ಲ ಸರ್. ಅವಾಗ 250-300 ಇತ್ತು ಸರ್, ಅವ್ರ ಕೆಜಿಗೆ 50 ರೂಪಾಯಿ ಕೊಡ್ತಿದ್ರು ಸರ್. ಹೌದು, ಈಗ ಕೆಜಿ 700-800 ಹೋಗ್ತೈತೆ ಸರ್, 500-800 ತಾನು ಹೋಗ್ತದೆ ಸರ್. ಹಂಗಾಗಿ ರೈತರಿಗೆ ಸ್ವಲ್ಪ ಸಹಾಯ ಆಯ್ತಲ್ಲ, ಮತ್ತೆ 500 ಹೋದ್ರೆ ಕೆಜಿ ಕ್ವಿಂಟಲ್ಗೆ 50,000 ಆಯ್ತಲ್ಲ ಸರ್. 2 ಕ್ವಿಂಟಲ್ ಬೆಳೆ ಹೋದ್ರೆ 1 ಲಕ್ಷ ಆಯ್ತಲ್ರಿ, 1 ಲಕ್ಷದಲ್ಲಿ ಒಂದು 20,000 ರೂಪಾಯಿ ಖರ್ಚು ಆಗ್ಲಿ ಸರ್, 90-80,000 ಉಳಿತದ. ಮುದುಕಪುರ ಹೈಯೆಸ್ಟ್ ರೇಟ್ ನಿಮ್ಗೆ ಎಷ್ಟು ಸಿಕ್ಕದ ಸರ್? ನಮ್ಗೆ 780 ತಾನೆ ಸಿಕ್ಕದ ಸರ್. 780? ಹಾ ಸರ್. ಅವಾಗ ಎಷ್ಟಿತ್ತು ನಿಮ್ದು ಇಳುವರಿ, ಎಷ್ಟು ಕೆಜಿ ಇತ್ತು ಅವಾಗ ಸರ್? 2 ಕ್ವಿಂಟಲ್ 21 ಕೆಜಿ ಆಗಿತ್ತು ಸರ್. ಎಷ್ಟು ಅದು ಪಟ್ಟಿ ನಿಮ್ದು ಅವಾಗ? ಅದು 1 ಲಕ್ಷ ಮೇಲೇನೆ ಆಗ್ತದೆ ಸರ್. 1 ಲಕ್ಷ ಮೇಲೆ ಆಯ್ತು, ಮೇಲೇನೆ ಆಯ್ತು ಸರ್. ಸರಾಸರಿ 1 ಕೆಜಿಗೆ ಎಷ್ಟು ಸಿಕ್ಕರೆ ರೈತ ಬಾಂಧವರಿಗೆ ಲಾಭ ಅಂತ ಹೇಳ್ತೀರಿ ಸರ್? 300 ಸಿಕ್ಕರೆ ಸಾಗಲ್ಲ ಸರ್. 300 ಕೆಳಗೆ ಹೋಗಬಾರ್ದು, ಹೋಗ್ಬಾರ್ದು ಸರ್. ಯಾಕಂದ್ರೆ 110 ರೂಪಾಯಿ ಕೆಜಿ ಮಾರಿನ ಸರ್, 110 ರೂಪಾಯಿ ಕೆಜಿ ಮಾಡಿದ್ರೆ ನಾನು ರೇಷ್ಮೆ ಬೆಳೆನೆ ತೆಗೆದಿಲ್ಲ ನೋಡ್ರಿ. 10 ವರ್ಷದ ಹಿಂದ್ಗಡೆ ನಿಮ್ಮ ರೇಷ್ಮೆ ಬೆಳೆ ನೀವು ಪ್ರಾರಂಭ ಮಾಡಿದಾಗ ಅವಾಗ ರೇಟ್ ಎಷ್ಟಿತ್ತು ಸರ್? ಅವಾಗ 250-300 ಇತ್ತು ಸರ್. 250-300 ಇತ್ತು ಇತ್ತು ಸರ್. ಈಗ ಮತ್ತೆ ನಡುವಂತರ ಒಂದು 2 ವರ್ಷ ಮಾಡೋಣ, 110 ರೂಪಾಯಿ ಕೆಜಿ ಮಾರಿವಿ ಸರ್. 2 ಕ್ವಿಂಟಲ್ 2.5 ಕ್ವಿಂಟಲ್ ಮಾಡಿ ಸರ್. ಅಂದ್ರೆ ಕೊರೋನಾ ಸಮಯದಲ್ಲಿ ಏನ್ ರೇಟ್ ಇತ್ತು ಸರ್? 2007-2008 ಸ್ವಲ್ಪ ಡೌನ್ ಇತ್ತು ಸರ್ ರೇಷ್ಮೆ. ಅವಾಗ ಸರ್ 110 ರೂಪಾಯಿ ಕೆಜಿ ಮಾಡಿದ್ವಿ, 2 ಕ್ವಿಂಟಲ್ 20 ಕೆಜಿ ಮಾಡಿದ್ವಿ ಸರ್. ಅವಾಗ ಮಾರಿ ಸರ್, ಅದು ಸ್ವಲ್ಪ ರೇಟ್ ಡೌನ್ ಇತ್ತು, ಅದು ಮಾರಿದ್ರಿ ನೋಡ್ರಿ. ರೈತರು ಯಾವಾಗ ರೇಟ್ ಒಂಚೂರು ಕೈ ಕೊಡ್ತೀಪ ಅಂತಂದ್ರೆ ಹೊಲದಾಗಿರೋ ಎಲ್ಲ ಬೆಳೆಗಳನ್ನ ತೆಗೆದು ಬಿಡ್ತಾರೆ. ಸರ್ ಅದು ತೆಗಿಯಕ್ ಸಾಧ್ಯನೇ ಇಲ್ಲ, ಒಂದ್ ಬೆಳೆ ಲಾಸ್ ಆದ್ರೆ ನಮ್ ಇನ್ನೊಂದ್ ಬೆಳೆ ಸಿಕ್ಕೊಂಬುದು ಧೈರ್ಯ ಇರುತ್ತೆ ಸರ್. ನೀವ್ ಹೇಳಿದ್ರೆ ನಿಮ್ ಅನುಭವ ಬಂತ ರೇಟ್ ಡೌನ್ ಆದಾಗ ಬಹಳ ಮಂದಿ ಹೊಲ ತೆಗೆದ್ರೆ ಕಾಣ್ತದ? ಅವಾಗ 1,000-1,500 ತೆಗೆದ್ ಬಿಟ್ರ ಸರ್ ನಮ್ಮ ರಾಜ್ಯದಾಗ. ಹೌದು, ಅವಾಗ ಏನಾಯ್ತು ಸರ್? ಮತ್ತೆ 700-800 ರೂಪಾಯಿ ರೇಟ್ ಹೊಡಿತ್ರಿ. ಮತ್ತೆ ಯಾಕೆ ತೆಗ್ದೇವಪ್ಪ ಅಂತ ಮತ್ತೆ ಹೋಗ್ತೇವಪ್ಪ. ಹಂಗ ರೈತರ ಏನ್ ತಪ್ಪು ಮಾಡ್ತಾರ ಸರ್? ಯಾವಾಗ ಲಾಸ್ ಆಗ್ತಾನೆ ನೋಡ್ರಿ. ಏರಿಳಿತಗಳು ಮಾರ್ಕೆಟ್ ನಲ್ಲಿ ಏರಿಳಿತಗಳು ಸಾಮಾನ್ಯವಾಗಿರ್ತವೆ. ಒಂಚೂರು 1 ವರ್ಷ ಹಿಂಗ ಆಯ್ತಪ್ಪ ಅಂದ್ರೆ 1 ವರ್ಷ ಹಿಂಗ ಆಗ್ತದ. ಸಂಬಂಧ ಇಲ್ಲ ಸರ್, ಮಾರ್ಕೆಟ್ ಅಲ್ಲಿ ಅದು ಮಾರ್ಕೆಟ್ ಡೌನ್. ಏನಾಯ್ತು ಅಂದ್ರೆ ಈಗ ನಮ್ ಮುನ್ನೂರು ಸಿಗ್ಲ ಸಾಕು ಸರ್, 2 ಕ್ವಿಂಟಲ್ ಹೋಯ್ದ್ರೆ 60,000 ರೂಪಾಯಿ ಆತದ. ಒಳ್ಳೇದು 10,000 ಖರ್ಚು ಆಗಲ್ಲ ಸರ್, 50,000 ಉಳಿತದಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಿ ಮುದುಕಪ್ಪ ಅವ್ರೆ? ಇಷ್ಟೆಲ್ಲ ಖುಷಿಯಿಂದ ಮಾತಾಡ್ತೀರಿ ರೇಷ್ಮೆ ಬೆಳೆಗಾರರಿಗೆ, ಮುಂದೆ ರೇಷ್ಮೆ ಹಾಕ್ಬೇಕು ಅನ್ನೋರಿಗೆ ನಿಮ್ಮ ಸಂದೇಶ ಸರ್? ರೇಷ್ಮೆ ಹಾಕಿದ್ರೆ ಅವರು ಒಳ್ಳೇನೆ ಇದೆ ಸರ್ ರೈತರಿಗೆ ಬೆನಿಫಿಟ್ ಸರ್. ಬೆಳೆ ಹತ್ತಿ ಶೇಂಗಾ ಉಳ್ಳಾಗಡ್ಡಿ ಅವಾಗ್ತಾರ ಸರ್, ಎಲ್ಲ ಲಾಸ್ ಮಾಡ್ಕೊಂತಾರ ರೈತರು, ಸಾಲ ಮಾಡ್ಕೊಂತಾರ. ಉಳ್ಳಾಗಡ್ಡೆ ರೇಟ್ ನೋಡ್ರಿ ಬಹಳಷ್ಟು ಕಡಿಮೆ ಆಯ್ತು. ಒಂದೊಂದ್ಸಲ ಟೊಮ್ಯಾಟೊ ರೇಟ್ 10 ರೂಪಾಯಿ ಕೆಜಿ 5 ರೂಪಾಯಿ ಕೆಜಿ ಆಗ್ಬಿಟ್ಟಿರ್ತದೆ ಸರ್. ಹಂಗಾಗಿ ರೈತರ ನೆನ್ಪಿಟ್ಟ ಹಾಕಿದ ಬಂಡವಾಳನು ಬರಲ್ಲ. ಇಂತಹ ಒಂದು ವಾಣಿಜ್ಯ ಬೆಳೆಗಳನ್ನ, ಒಂದು ಗ್ಯಾರಂಟಿ ಬೆಳೆಗಳನ್ನ ಹಾಕೊಂಡ್ರೆ ರೈತ ಈ ವರ್ಷ ಹತ್ತಿ ಹೋದ್ರ ಸರ್ ಹತ್ತಿ ರೇಟ್ ಜಾಸ್ತಿ ಆಯ್ತದ, ಈ ವರ್ಷ ಜಾಸ್ತಿ ಹಚ್ಚಿರ್ತಾರೆ. ಈಗಲೇ ಹಾಕ್ಬಿಟ್ಟಿದ್ದಾರೆ ನೀರಾವರಿ ಇದ್ದವರು, ಇದೇ ಹಾಕಿದ್ರೆ. ಯಾಕಂದ್ರೆ ಒಂದ್ ರೇಟ್ ಜಾಸ್ತಿ ಆಯ್ತಂದ್ರೆ ಮುಂದಿನ ವರ್ಷ ಅದೇ ರೇಟ್ ಇರ್ತಾನೆ, ಇರಲ್ಲ ಹೇಳಕ್ಕಾಗಲ್ಲ ಜನಕ್ಕೆ. ಏನೇನ್ರ ತಲೆ ರೇಟ್ ಹತ್ತಿ ರೇಟ್ ಆಗಿದಾದ್ರೆ ಮತ್ತೆ ಹತ್ತಿನೇ ಹಾಕ್ತಾರೆ, ಹತ್ತಿನೇ ಹಾಕ್ತಾರೆ. ಮತ್ತೆ ಉಳ್ಳಾಗಡ್ಡೆ ಆಯ್ತಂದ್ರೆ ಉಳ್ಳಾಗಡ್ಡೆ ಆಗಿದೆ ಈ ವರ್ಷ ರೇಟ್ ಮುಂದಕ್ಕೆ ನೇರ್ಕಂತ ಅದಕ್ಕೆ ಹಾಕ್ತಾರೆ. ಮುದುಕಪ್ಪವ್ರೆ ಹೇಳಿ ನಿಮ್ಮ ವಿಚಾರ, ನಿಮ್ಮ ಹಾಗೆ ರೇಷ್ಮೆ ಕೃಷಿಯನ್ನ ಮಾಡ್ಬೇಕು, ನನ್ನ ಭೇಟಿ ಆಗ್ಬೇಕು, ನಿಮ್ಮ ತೋಟವನ್ನ ನೋಡ್ಬೇಕು ಅನ್ನೋರಿಗೆ ನಿಮ್ಮ ಫೋನ್ ಸಂಖ್ಯೆ ಹೇಳಿ ಸರ್. ನಮ್ಮ ತೋಟಕ್ಕೆ ಬಂದು ನೋಡ್ಕೊಂಡು ಹೋಗ್ಬೋದು ಸರ್. 777-77-60 3434133166. ಯಾವಾಗ ಏನೇನ್ ಟೈಮ್ ಫೋನ್ ಮಾಡ್ಲೆ ಸರ್, ಫೋನ್ ಮಾಡಿ ಮಾತಾಡ್ತೀನಿ. ಒಳ್ಳೇದು ಮುದ್ಗಪ್ಪ ಅವರೇ, ಬಹಳಷ್ಟು ಖುಷಿಯಿಂದ ನಮ್ ಜೊತೆ ವಿಚಾರವನ್ನ ಹಂಚಿಕೊಂಡ್ರಿ. ಮುಖ್ಯವಾಗಿ ಯುವಕರು ನಿಮ್ಮ ಹಾಗೆ ವಿದ್ಯಾಭ್ಯಾಸವನ್ನ ಮುಗಿಸಿದವರು ನೇರವಾಗಿ ರೇಷ್ಮೆ ಕೃಷಿಗೆ ಹೋಗಬಹುದು, ಒಳ್ಳೆ ಲಾಭ ಇದೆ, ಒಳ್ಳೆ ರೇಟು ಕೂಡ ಇದೆ, ಸರ್ಕಾರದ ಯೋಜನೆಗಳು ಕೂಡ ಇದಾವೆ, ತಾಂತ್ರಿಕ ಮಾಹಿತಿಗಳು ಕೂಡ ಲಭ್ಯ ಇದಾವೆ, ನೀರಿನ ಸಂಪನ್ಮೂಲವನ್ನ ಹೊಂದಿರುವಂತಹ ರೈತ ಬಾಂಧವರು ಖುಷಿಯಿಂದ ಹಾಗೇನೆ ಕಣ್ಮುಚ್ಚಿಕೊಂಡು ರೇಷ್ಮೆ ಕೃಷಿಯನ್ನ ಮಾಡಿದ್ರೆ ಒಳ್ಳೆ ಆದಾಯವನ್ನ ಪಡ್ಕೋಬಹುದು. ನಿಮ್ಮನ್ನ ನೋಡಿ ಇನ್ನೂ ರೈತರು ರೇಷ್ಮೆ ಕೃಷಿಯತ್ತ ವಾಲ್ಯ ಅಂತ ಹೇಳ್ತಾ ನಿಮ್ಮ ವಿಚಾರಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಂಡಿದ್ದಕ್ಕೆ ನಮಗೆ ಧನ್ಯವಾದಗಳು. ಮುದುಕಪ್ಪ ಅವರೇ ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ದೇವದುರ್ಗ ತಾಲೂಕಿನ ಆಲ್ಕೋಡ್ ಗ್ರಾಮದ ಮುದುಕಪ್ಪ ಅವರ ರೇಷ್ಮೆ ಕೃಷಿ ಅನುಭವಗಳನ್ನು ಕೇಳಿದ್ರಿ. ರೈತ ಬಾಂಧವರೇ ಗಮನಿಸಿ, ಇದೊಂದು ಪ್ರಕಟಣೆ. ಭಾರತೀಯ ಹವಾಮಾನ ಇಲಾಖೆ ನೀಡಿರುವ ಮುನ್ಸೂಚನೆಯ ಪ್ರಕಾರ ಮುಂದಿನ 3 ಗಂಟೆಯಲ್ಲಿ ರಾಯಚೂರು ಜಿಲ್ಲೆಯ ಹಲವು ಭಾಗಗಳಲ್ಲಿ ಗುಡುಗು ಸಿಡಿಲು ಸಹಿತ ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಹಾಗೆ ಗಾಳಿಯು ಪ್ರತಿ ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಪ್ರಕಟಣೆಯನ್ನ ಆಲಿಸಿದ್ರಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ್ ಕಿಸಾನ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಮೊದಲಿಗೆ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಾಳೆ ಅಂದರೆ ದಿನಾಂಕ 1/6/2023 ಯಾವುದೇ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿಲ್ಲ. ಉಷ್ಣಾಂಶ ಗರಿಷ್ಠ 40.2 ಡಿಗ್ರಿ ಸೆಂಟಿಗ್ರೇಡ್ನಿಂದ ಕನಿಷ್ಠ 27.3 ಡಿಗ್ರಿ ಸೆಂಟಿಗ್ರೇಡ್ನರುವ ಮುನ್ಸೂಚನೆಯನ್ನು ನೀಡಲಾಗಿದೆ. ಆರ್ದ್ರತೆಯ ಪ್ರಮಾಣ ಗರಿಷ್ಠ 54% ಹಾಗೆ ಕನಿಷ್ಠ 21% ಇರುವ ಮುನ್ಸೂಚನೆಯನ್ನು ನೀಡಲಾಗಿದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 13 ಕಿಲೋಮೀಟರ್ನಷ್ಟು ಬೀಸುವ ಮುನ್ಸೂಚನೆ ನೀಡಲಾಗಿದೆ. ರೈತ ಬಾಂಧವರೇ, ಇದಾಗಿತ್ತು ಇವತ್ತಿನ ರೈತ ಬಾಂಧವರ ಕೃಷಿ ರಂಗ ಕಾರ್ಯಕ್ರಮ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಸಮಯ 7:18. ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು.

ಸೊ ಅಲ್ಲಿ ಕಾಂಪಿಟೇಷನ್ ಆಗೋದಿಲ್ಲ, ಒಂದಕ್ಕೊಂದು ಸ್ಪರ್ಧಿ ಆಗ್ಲಾರ್ದಂಗೆ ಸಿಂಗಲ್ ಆಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಉತ್ತಮ ಇಳುವರಿಯನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ನವಣೆ ರೈತರು ಬೆಳಿಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಹೇಗೆ ಅನ್ಸುತ್ತೆ ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ತಾ ಇದೆ? ಸ್ವಲ್ಪ ತಿನ್ನುವಂತ ಕನ್ಸ್ಯೂಮರ್ ದೃಷ್ಟಿಯಿಂದ ನೋಡಿದಾಗ ಬದಲಾವಣೆ ಸಾಕಷ್ಟು ಇದೆ. ಈಗ ಎಲ್ಲಾ ಜನರಿಗೂ ಅರಿವಾಗ್ತಾ ಇದೆ, ಇದು ನಾವು ಈ ಬರೀ ಅಕ್ಕಿಯನ್ನ ತಿನ್ನೋದ್ರಿಂದ ನಮಗೆ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದಾವೆ. ಅದರಿಂದ ನಾವು ಅಕ್ಕಿಯನ್ನ ವರ್ಜ್ಯ ಮಾಡಬೇಕು ಅನ್ನೋ ಲೆವೆಲ್ಗೆ ಇವತ್ತು ಮನುಷ್ಯ ಬಂದು ನಿಂತರೂ ಕೂಡ ಅದ್ರ ಪರ್ಯಾಯವಾಗಿ ನವಣೆಯನ್ನ ತಿನ್ನೋದಕ್ಕೆ ಅಷ್ಟೊಂದು ಮುಂದೆ ಬರದೇ ಇದ್ರು ಕೂಡ ಇವತ್ತು ಅರಿವಾಗಿದೆ ಜನಗಳಿಗೆ. ಇಷ್ಟು ದಿನದಲ್ಲಿ ಒಂದ್ ಹೊತ್ತಾದ್ರೂ ತಿನ್ಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾವುದೇ ಒಂದು ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇಲ್ಲದೇನೆ, ಒಂದು ಕೀಟ ಮತ್ತು ರೋಗದ ಬಾಧೆಗೆ ಒಳಗಾಗದೇನೆ ಯಾವುದೇ ರಾಸಾಯನಿಕಗಳನ್ನ ಬಳಕೆ ಮಾಡಲಾರ್ದಂಗೆ ಬೆಳೆದಿರತಕ್ಕಂತ ಈ ನವಣೆಗೆ ಸಾವಯವ ರೀತಿಯಲ್ಲಿ ಬೆಳೆದಿರತಕ್ಕಂತ ಧಾನ್ಯ ಇವತ್ತಿನ ದಿನದಲ್ಲಿ ತುಂಬಾ ಅವಶ್ಯಕತೆ ಇದೆ. ನವಣೆಯಲ್ಲಿ ಇರತಕ್ಕಂತ ಪೋಷಕಾಂಶಗಳಿಗೆ ಬಂದಾಗ ಏನ್ ಹೇಳ್ತೀರಿ, ಏನೇನು ಪೋಷಕಾಂಶಗಳು ನವಣೆಯಲ್ಲಿ ಇರ್ತವೆ? ನವಣೆಯಲ್ಲಿ ನಾವು ಮುಖ್ಯವಾಗಿ ನೋಡತಕ್ಕಂಥದ್ದು ಖನಿಜಾಂಶಗಳು. ಖನಿಜಾಂಶಗಳು ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಕ್ಯಾಲ್ಸಿಯಂ ಹೆಚ್ಚಾಗಿದೆ, ಕಬ್ಬಿಣಾಂಶ ಹೆಚ್ಚಾಗಿದೆ, ಜಿಂಕ್ ಅಂತ ಒಂದು ಅಂಶ ಇದೆ. ಸೊ ಇವೆಲ್ಲ ಖನಿಜಾಂಶಗಳು ನಮಗೆ ನಮ್ಮ ದೇಹಕ್ಕೆ ಬಹಳ ಅತ್ಯುಪಯುಕ್ತವಾಗಿರ್ತಕ್ಕಂಥವು. ಕ್ಯಾಲ್ಸಿಯಂ ನಿಂದ ನಮಗೆ ಈ ಮೂಳೆಗಳ ಬೆಳವಣಿಗೆ ಬರೀ ಚಿಕ್ಕ ಮಕ್ಕಳಿಗೆ ಅಷ್ಟೇ ಬೇಕಾಗುತ್ತೆ ಅಂತ ಇಲ್ಲ. ನಾವು ನೋಡ್ತಾ ಇದೀವಿ ಇವತ್ತು 40 ವರ್ಷದ ನಂತರದ ಎಲ್ಲ ಒಂದು ವಯಸ್ಕರಿಗೆ ಮಂಡಿ ನೋವು ಬರ್ತಾ ಇರ್ಬೋದು, ಆಸ್ಟಿಯೋಆರ್ಥ್ರೈಟಿಸ್ ಇದೆಲ್ಲ ಜಾಸ್ತಿ ಇವತ್ತು ಹೆಚ್ಚಾಗ್ತಾ ಇದಾವೆ. ಅಂದ್ರೆ ಕ್ಯಾಲ್ಸಿಯಂನ ಕೊರತೆ ಹೆಚ್ಚಾಗ್ತಾ ಇದೆ. ಸೊ ಅಂತಹ ದಿನಗಳಲ್ಲಿ ನಾವು ಈ ನವಣೆಯನ್ನು ಬಳಕೆ ಮಾಡುತ್ತಿರ್ತಕ್ಕಂಥದ್ದು ತುಂಬಾ ಉತ್ತಮ. ನಂತರ ಈ ಹದಿಹರಿಯದ ಮಕ್ಕಳಿರ್ಬೋದು, ಈ ಗರ್ಭಿಣಿ ಬಾಣಂತಿಯರಿಗೆ ಐರನ್ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಗಳನ್ನ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅಂತವರು ನ್ಯಾಚುರಲ್ ಸೋರ್ಸ್ ಆಗಿ ಸಿಗ್ತಾ ಇರ್ತಕ್ಕಂಥ ಈ ನವಣೆಯನ್ನ ಒಂದು ದಿನನಿತ್ಯನೂ ಬಳಕೆ ಮಾಡದೇ ಇದ್ರೂ ಪರವಾಗಿಲ್ಲ, ವಾರದಲ್ಲಿ ಒಂದ್ 2-3 ದಿನನಾದ್ರೂ ಈ ನವಣೆಯನ್ನ ನಾವು ಬಳಕೆ ಮಾಡಿದ್ದೇ ಆದ್ರೆ ಇಂತಹ ಅಕಾಲಿಕ ಈ ಕೊರತೆಗಳಿಗೆ ನಾವು ತುತ್ತಾಗೋದನ್ನ ತಡೀಬಹುದು. ಅಂದ್ರೆ ಚಿಕ್ಕ ವಯಸ್ಸಿನಿಂದ ಒಂದು ಒಳ್ಳೆಯ ಒಂದು ಆರೋಗ್ಯಕರವಾದ ಆಹಾರ ಪದ್ಧತಿಯನ್ನ ನಾವು ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನ ನಾವು ಸುಧಾರಣೆ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಇನ್ನ ಒಂದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಚಿಕಿತ್ಸಾತ್ಮಕ ಗುಣಗಳು ಅಂತ ಹೇಳಿದ್ರೆ ಇದರಲ್ಲಿ ಇರ್ತಕ್ಕಂಥ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋ ಅಂಶ, ಅಂದ್ರೆ ರಕ್ತದಲ್ಲಿ ಇರ್ತಕ್ಕಂಥ ಸಕ್ಕರೆಯನ್ನ ಏರಿಸುವ ಅಂಶ ಇದರಲ್ಲಿ ತುಂಬಾ ಕಡಿಮೆ ಇರುತ್ತೆ. ಬೇರೆ ಅಕ್ಕಿ ಮತ್ತು ಗೋಧಿಗಳಿಗೆ ಹೋಲಿಸಿದಾಗ ಇದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಇರೋದ್ರಿಂದ ಮಧುಮೇಹಿಗಳಿಗೆ ತುಂಬಾ ಉತ್ತಮವಾದ ಆಯ್ಕೆಯಾಗಿದೆ. ಅದ್ರ ಜೊತೆಗೆ ಈ ನವಣೆಯಲ್ಲಿ ಫ್ರೀ ರಾಡಿಕಲ್ಸ್ ಅಂತ ಏನ್ ಹೇಳ್ತೀವಲ್ಲ ಅದು ಕಡಿಮೆ ಇರುತ್ತೆ. ಅಂದ್ರೆ ಕೆಲವು ದೇಹದಲ್ಲಿ ಕೆಲವು ರಾಸಾಯನಿಕ ಕ್ರಿಯೆಗಳಿಂದ ಫ್ರೀ ರಾಡಿಕಲ್ಸ್ ಉತ್ಪತ್ತಿ ಆಗ್ತಾ ಇರ್ತವೆ. ಈ ಫ್ರೀ ರಾಡಿಕಲ್ಸ್ ಗಳು ಜೀವಕೋಶಗಳನ್ನ ಹಾನಿಗೊಳಪಡಿಸಿ ಕೋಶ ವಿಭಜನೆಯನ್ನ ಉಂಟು ಮಾಡಿ ಕ್ಯಾನ್ಸರ್ ನಂತಹ ರೋಗಗಳಿಗೆ ಕಾರಣ ಆಗ್ತಾ ಇರ್ತವೆ. ಸೊ ಇಂತಹದನ್ನ ನಿರೋಧಕ ವ್ಯಕ್ತಪಡಿಸಿ ಅವನ್ನ ಕಡಿಮೆ ಮಾಡತಕ್ಕಂಥ ಗುಣ ಈ ನಮ್ಮ ನವಣೆಯಲ್ಲಿರ್ತದೆ. ಅಂದ್ರೆ ನಮಗೆ ಕ್ಯಾನ್ಸರ್ನ ತಡೀತಕ್ಕಂಥ ಶಕ್ತಿ ಕೂಡ ಈ ನವಣೆಯಲ್ಲಿ ಇದೆ. ಸೊ ಇಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸಾತ್ಮಕ ಗುಣ ನಮ್ಮ ನವಣೆಯಲ್ಲಿ ಇರೋದ್ರಿಂದ ಇದನ್ನ ನವಣೆಯನ್ನ ಕೇವಲ ಅನ್ನ ಆಗಿ ಬಳಸಲಾರ್ದಂಗೆ ನಾವು ಸಂಸ್ಕರಣೆ ಮಾಡಿದಾಗ ಬರ್ತಕ್ಕಂಥ ನುಚ್ಚಿರ್ಬೋದು, ಹಿಟ್ಟಿರ್ಬೋದು, ಇವುಗಳನ್ನು ಕೂಡ ನಾವು ಬಳಕೆ ಮಾಡಿ ಇವತ್ತು ಬೇರೆ ಬೇರೆ ಸಿದ್ಧ ಆಹಾರಗಳು ಕೂಡ ಇವತ್ತು ತಯಾರಾಗ್ತಾ ಇದಾವೆ. ಈಗ ನವಣೆಯಿಂದ ನವಣೆ ಅಕ್ಕಿ ಬರುತ್ತೆ ಮತ್ತು ಅಕ್ಕಿಯನ್ನ ನಾವು ಮಿಲ್ಲಿಂಗ್ ಮಾಡಿಸಿದ ಮೇಲೆ ಹಿಟ್ಟು ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಹಿಟ್ಟು ನವಣೆ ಹಿಟ್ಟಿನಿಂದ ಮತ್ತು ನವಣೆ ಅಕ್ಕಿಯಿಂದ ಏನೇನು ಆಹಾರ ಖಾದ್ಯಗಳನ್ನು ತಯಾರಿಸೋದು ಅಂತ ಹೇಳ್ತದೆ? ನವಣೆ ಅಕ್ಕಿಯಿಂದ ನಾವ್ ಏನೇನ್ ಪದಾರ್ಥಗಳನ್ನ ಮಾಡ್ತಿರ್ತೀವಿ ಅವನ್ನೆಲ್ಲ ಕೂಡ ನಾವು ತಯಾರು ಮಾಡ್ಕೊಳ್ಬಹುದು. ಉದಾಹರಣೆಗೆ ಅಕ್ಕಿಯಿಂದ ನಾವು ಮಾಡಿರ್ತಕ್ಕಂಥ ಚಕ್ಲಿ ಇರ್ಬೋದು, ನಿಪ್ಪಟ್ಟಿರ್ಬೋದು, ಕುರುಕುಲು ತಿಂಡಿಗಳು ಏನ್ ಅಕ್ಕಿ ಬಳಸಿ ಮಾಡ್ತಿರ್ತೀವಿ ಅವನ್ನು ಕೂಡ ಮಾಡಬಹುದು. ನಂತರ ಪಲಾವ್ ಮಾಡಬಹುದು. ನಂತರ ಅಕ್ಕಿಯಿಂದ ನಾವು ಪಾಯಸ ಮಾಡ್ತಾ ಇರ್ತೀವಿ, ಅದೇ ರೀತಿಯ ಇದರಲ್ಲೂ ಕೂಡ ನವಣೆಯಿಂದ ಪಾಯಸ ಮಾಡಬಹುದು. ನಂತರ ಬಿಸಿಬೇಳೆ ಬಾತ್ ಮಾಡಬಹುದು. ನವಣೆಯಿಂದ ಬಿಸಿಬೇಳೆ ಬಾತ್ ತುಂಬಾ ಚೆನ್ನಾಗಾಗತ್ತೆ. ಬೇರೆ ಬೇರೆ ತರಕಾರಿಗಳನ್ನ ಹಾಕಿರ್ತೀವಿ, ನಂತರ ಅದರಲ್ಲಿ ತೊಗರಿಬೇಳೆ ಕೂಡ ಮಿಶ್ರಣ ಆಗಿರೋದ್ರಿಂದ ರುಚಿ ಕೂಡ ಬರುತ್ತೆ, ಅದು ದೇಹಕ್ಕೆ ಒಳ್ಳೆಯದು ಕೂಡ. ಒಂದು ಏಕದಳ ಧಾನ್ಯ ಒಂದು ದ್ವಿದಳ ಧಾನ್ಯವನ್ನು ಬಳಸಿ ಮಾಡ್ತಕ್ಕಂಥ ಬಿಸಿಬೇಳೆ ಬಾತ್ ದೇಹಕ್ಕೂ ಒಳ್ಳೇದು ಮತ್ತೆ ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ. ಜನಗಳಿಗೆ ಸಾಕಷ್ಟು ಬೇಗ ಕ್ಯಾಚಿ ಆಗುವಂತದಂದ್ರೆ ಬೇಕರಿ ಪದಾರ್ಥಗಳು ಸುಲಭವಾಗಿ ಬಳಕೆ ಮಾಡ್ತಕ್ಕಂಥದ್ದು. ಈ ಮೈದಾ ರೀಪ್ಲೇಸ್ಮೆಂಟ್ ಮಾಡೋದಕ್ಕೋಸ್ಕರ ನಾವಿವತ್ತು ಇಡಿಯಾದ ಗೋಧಿಯನ್ನ ಬಳಸ್ತಾ ಇದೀವಿ. ಅದೇ ರೀತಿ ಪೂರ್ತಿ ಪ್ರಮಾಣದಲ್ಲಿ ಗೋಧಿಯನ್ನು ಬಳಕೆ ಮಾಡಲಾರ್ದಂಗೆ ಒಂದು ಸಮ ಪ್ರಮಾಣದಲ್ಲಿ 50% ಗೋಧಿ, ಒಂದು 50% ನವಣೆಯನ್ನು ಬಳಕೆ ಮಾಡಿ ಬ್ರೆಡ್ ಗಳನ್ನ ತಯಾರು ಮಾಡುವುದು. ಬೇಕರಿ ಪದಾರ್ಥಗಳಲ್ಲಿ ಇದನ್ನ ಹೇರಳವಾಗಿ ಬಳಸ್ಕೊಂಡಿದ್ದಾರೆ. ನವಣೆ ಬ್ರೆಡ್ ಅವೈಲೇಬಲ್ ಇದೆ, ಬಿಸ್ಕೆಟ್ ಗಳಿದಾವೆ, ಕೇಕ್ ಗಳನ್ನು ಕೂಡ ಇವತ್ತು ತಯಾರು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದಾರೆ. ಆದ್ರೆ ಅಕ್ಸೆಪ್ಟೆನ್ಸ್ ಏನಿದೆ ಜನಗಳಿಗೆ ಒಂದು ಬಳಕೆದಾರದ ಒಂದು ಇದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಆದ್ರೆ ಆರೋಗ್ಯದ ಒಂದು ದೃಷ್ಟಿ ಬಂದಾಗ ನಾವು ಪೂರ್ತಿಯಾಗಿ ಮೈದಾವನ್ನ ಬಿಟ್ಟು ಇಡಿಯಾದ ಗೋಧಿ ಮತ್ತು ನವಣೆಯಿಂದ ಮಾಡಿ ಇರ್ತಕ್ಕಂತ ಒಂದು ಬೇಕರಿ ತಿನಿಸುಗಳನ್ನ ತಿನ್ನೋದು ಯೋಗ್ಯ. ಇನ್ನ ಕೊನೆಯದಾಗಿ ನವಣೆ ಬಳಕೆ ಬಗ್ಗೆ ಏನು ಒಂದು ಸಂದೇಶವನ್ನು ಕೊಡ್ತೀರಿ ನಮ್ಮ ಗ್ರಾಮೀಣ ಮಹಿಳೆಯರು, ವಿಶೇಷವಾಗಿ ಸಣ್ಣ ಮಕ್ಕಳು ಅಥವಾ ವಯಸ್ಸಾದವರು, ಇವರೆಲ್ಲ ಒಮ್ಮೊಮ್ಮೆ ವಯಸ್ಸಾದವ್ರ ನವಣೆಯನ್ನ ಊಟ ಮಾಡಬಾರ್ದ್ರಿ, ಹೊಟ್ಟಿ ಇದಾಗತ್ತೆ, ಹಾಗಾಗಿ ಅಂತ ಹೇಳ್ತಿರ್ದ, ಯಾವ ರೀತಿ ಸಲಹೆ ಸೂಚನೆ ಕೊಡ್ತಾರೆ ತಾವು ಗೃಹ ವಿಜ್ಞಾನಿಗಳಾಗಿ? ನವಣೆ ಒಂದು ಚಿಕ್ಕ ಮಕ್ಕಳಿಗೆ, 3 ವರ್ಷದಗಿಂತ ಕೆಳಗಿರ್ತಕ್ಕಂತ ಮಕ್ಕಳಿಗೆ ಯಾವುದೇ ಸಿರಿಧಾನ್ಯಗಳಾಗ್ಲಿ ಸ್ವಲ್ಪ ಬಳಕೆಯನ್ನ ಕಡಿಮೆ ಮಾಡ್ಬೇಕಂತ ಹೇಳ್ತೀವಿ. ಅದ್ರ ಹೊರತಾಗಿ ನಮಗ್ ಅನ್ಸ್ಬೋದು ರಾಗಿಯನ್ನ ಮಾತ್ರ ನಾವು ಯಾಕೆ ಸಜೆಸ್ಟ್ ಮಾಡ್ತೀವಿ, ಆದ್ರೆ ಉಳಿದವನ್ ಯಾಕೆ ಹೇಳಲ್ಲ ಅಂತ. ರಾಗಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಮೊಳಕೆ ಬರೆಸ್ಬಿಟ್ಟು ಅದ್ರ ಒಳಗಿನ ಹಿಟ್ಟನ್ನು ಮಾತ್ರ ನಾವು ಬಳಕೆ ಮಾಡ್ತೀವಿ. ಅದನ್ನ ತುಂಬಾ ಮಸ್ಲಿನ್, ತೆಳುವಾಗಿರ್ತಕ್ಕಂತ ಮಸ್ಲಿನ್ ಬಟ್ಟೆಯಲ್ಲಿ ಅದನ್ನ ಸೋಸ್ಬಿಟ್ಟು ನಾವು ಹಿಟ್ಟು ತೆಗಿತೀವಿ. ಮೊಳಕೆ ಬರೆಸಿದ ನಂತರ ಕ್ಲಿಷ್ಟ ಪಿಷ್ಟಗಳೆಲ್ಲ ಸುಲಭವಾಗಿ ಜೀರ್ಣ ಆಗೋ ರೂಪದಲ್ಲಿ ಆಗಿರ್ತವೆ. ಸೊ ಆ ಫಾರ್ಮ್ ಅಲ್ಲಿ ಅದನ್ನ ಬಳಕೆ ಮಾಡೋದ್ರಿಂದ ರಾಗಿ ಮಾಲ್ಟ್ ನ ನಾವು ಚಿಕ್ಕ ಮಕ್ಕಳಿಗೆ ಕೊಡಬಹುದು. ಆದ್ರೆ ಈ ನವಣೆ, ಸಜ್ಜೆ ಇವನ್ನೆಲ್ಲವನ್ನು ಬಳಕೆ ಮಾಡಬೇಕು ಅಂದ್ರೆ ಅದೇ ರೀತಿಯಲ್ಲಿ ನಾವು ಬಳಕೆ ಮಾಡಿದ್ರೆ ಮಾತ್ರ ಮಕ್ಕಳಿಗೆ ಯೋಗ್ಯ. ಆ ತರ ಮಾಡ್ತಾ ಇಲ್ಲ ನಾವು ಅಂತ ಹೇಳಿದ್ರೆ 3 ವರ್ಷದ ನಂತರ ಮಕ್ಕಳಲ್ಲಿ ಅದನ್ನು ಬಳಸಬಹುದು. ವೃದ್ಧರಿಗೂ ಕೂಡ ಇದು ನವಣೆ ಮತ್ತು ಸಜ್ಜೆ ಇಂಥವೆಲ್ಲ ಸಿರಿಧಾನ್ಯಗಳನ್ನು ಬಳಕೆ ಮಾಡುವಾಗ